ಸೊ ನಮಗ ಫೋರ್ತ್ ಇಯರ್ ಅಲ್ಲೇ ನಾವು ಇದ ಏನಾರು ಉದ್ಯಮಿ ಮಾಡ್ಬೇಕಂತ ನಮ್ಗೆ ಬಹಳ ಆಸೆ ಇತ್ತು. ನಾನು ಮತ್ತು ಕರಣ ಇಬ್ರು ಬೇರೆ ಬೇರೆ ರೀತಿ, ನಾವಿಬ್ರು ಪರಿಚಯ ಇರಲಿಲ್ಲ ಮೊದಲ ಮೊದಲಿಗೆ. ಅವನು ಪೋಲ್ಟ್ರಿ ಕೋಳಿ ಸಾಕಾಣಿಕೆ ಬಗ್ಗೆ ಬಹಳ ಆಸಕ್ತಿ ಅಂತ ಮಾಡ್ತಾ ಇದ್ದ. ನಾನು ಮುಂಚೆ ಎಲ್ಲ ಬೇರೆ ಬೇರೆ ಪ್ರೊಜೆಕ್ಟ್, ಮಿಲೆಟ್ ರಿಲೇಟೆಡ್ ವರ್ಕ್, ಆಮೇಲೆ ಇದನ್ನೆಲ್ಲ ಏನೇನು ಬೇರೆ ಬೇರೆ ಕಾಲೇಜಲ್ಲಿ ಸಣ್ಣ ಸಣ್ಣ ಪ್ರೊಜೆಕ್ಟ್ ಮಾಡ್ತಾ ಇದ್ವಿ. ಸೊ ಆಮೇಲೆ ನಮ್ಗೆ ಏನಿಸ್ತು, ಈ ಕೋಳಿ ಫುಡ್ ತಯಾರು ಮಾಡೋದು ಒಂದು ಒಳ್ಳೆ ಪ್ರೊಜೆಕ್ಟ್ ಇದೆ, ಇದನ್ನ ಸ್ಟಾರ್ಟ್ ಮಾಡಿದ್ವಿ ನಾವು. ನೀವು ಯಾವ ಊರಿನವರು? ನಂದ ಪ್ರಾಪರ್ ಬಂದ್ಬಿಟ್ಟು ಬಿಜಾಪುರ ಹತ್ರ ಬಬಲೇಶ್ವರ. ಸೊ ವಿದ್ಯಾಭ್ಯಾಸ ಆಗೋ ಪ್ರೈಮರಿ ಎಜುಕೇಶನ್ ಎಲ್ಲ ಅಲ್ಲಿ ನಾನು ಬಿಜಾಪುರಲ್ಲಿ ಮುಗಿಸಿದ್ದೆ. ನಿಮ್ ತಂದೆ ತಾಯಿ ರೈತರ? ನಮ್ ತಂದೆಯವರು ರೈತರು, ನಮ್ದು ಒಂದು 10 ಎಕರೆ ಅಷ್ಟೇ ಲ್ಯಾಂಡ್ ಇದೆ ಅಲ್ಲೆಲ್ಲ ಬಿಜಾಪುರಲ್ಲಿ. ನನಗೆ ಯಾಕೆ ಉದ್ಯಮಿ ಆಗ್ಬೇಕು ಅನಿಸಂದ್ರೆ, ನಾವು ಇನ್ನೊಬ್ಬರಿಗೆ ಕಡೆ ವರ್ಕ್ ಮಾಡೋಕ್ಕಿಂತ ನಾವು ಸ್ವಂತಾಗಿ ಏನಾದ್ರು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರೆ ಕಷ್ಟ ಇರುತ್ತೆ, ಬಟ್ ಅದರಿಂದ ನಮಗೊಂದು ಸ್ಯಾಟಿಸ್ಫ್ಯಾಕ್ಷನ್ ಲೈಫ್ ಅಲ್ಲಿ ನಾವು ಏನಾದ್ರು ಒಂದು ದೊಡ್ಡದು ಮಾಡ್ಬೇಕಾದ್ರೆ ಕಷ್ಟ ಅನುಭವಿಸಬೇಕಾಗುತ್ತೆ. ಸೊ ನಮ್ದು ಒಂದು ಒಳಗಿಂದ ಮುಂಚೆ ಅಂದ್ರೂ ಏನಾದ್ರು ನಾವು ಸ್ವಂತದ್ದು ಮಾಡಬೇಕು. ಯಾಕಂದ್ರೆ ಈಗಿನ ಕಾಲದಲ್ಲಿ ಅಪರ್ಚುನಿಟಿ ಬಿಸ್ನೆಸ್ ಅಲ್ಲಿ ಜಾಸ್ತಿ ಚೆನ್ನಾಗಿದೆ. ನಾವು ಇನ್ನೊಬ್ಬರ ಕಡೆ ಜಾಬ್ ಎಲ್ಲರೂ ಬಹಳ ಸೀಕರ್ಸ್ ಬಹಳ ಇದಾರೆ, ಬಟ್ ಜಾಬ್ ಪ್ರೊವೈಡರ್ ಬಹಳ ಕಡಿಮೆ ಇದ್ದಾರೆ. ಸೊ ನಾವು ಬಿಸ್ನೆಸ್ ಮಾಡಿದ್ರೆ ನಮಗೂ ಒಂದು ಅದು ಲೈಫ್ ಅಲ್ಲಿ ಏನೋ ಒಂದು ದೊಡ್ಡ ಪ್ರಮಾಣದ ಮಾಡಬಹುದು ಕನಸಾಗಿದೆ. ಆಮೇಲೆ ಈಗ ಏನು ಅಪರ್ಚುನಿಟಿ ಏನಿದೆ ಈ ಇಂಡಿಯಾದಾಗ, ಈ ಸದ್ಯಕ್ಕೆ ಭಾರತದಲ್ಲಿ ಏನು ಅಪರ್ಚುನಿಟಿ ಇದೆ, ಭಾರತದ ಬೇರೆ ಬೇರೆ ಬಿಸ್ನೆಸ್ ಅಲ್ಲಿ ತುಂಬಾ ಒಳ್ಳೆ ಅಪರ್ಚುನಿಟಿ ಇದೆ, ಅದರ ಸಲುವಾಗಿ ನಾವು ಉದ್ಯಮಿ ಆಗ್ಬೇಕಂತ ಆಸೆ ಪಟ್ಟಿದ್ದೀನಿ. ಮತ್ತ ಕರಣ್ ಕೇಳ್ತೀನಿ ನಾನು, ಕರಣ್ ಈ ಸ್ಟಾರ್ಟ್ಅಪ್ ಏನ್ ಶುರು ಮಾಡಿರಿ, ಅದ್ರ ಹೆಸರೇನು ಕರಣ್? ಕೊಡೋ ಪ್ರೀಮಿಯಂ ಫೀಡ್ಸ್ ಪ್ರೈವೇಟ್ ಲಿಮಿಟೆಡ್ ಅಂತ. ಅಲ್ಲಿ ನಾವು ಈಗ ಸ್ಪೆಷಲೈಸ್ಡ್ ಆಗಿ ನಾವು ಕೋಳಿ ಫೀಡನ್ನು ರೆಡಿ ಮಾಡ್ತೀವಿ ಮೇಡಮ್. ಮತ್ತು ಫ್ಯೂಚರ್ ಡೇಸಲ್ಲಿ ಹಸುಗಳಿಗೆ ಮತ್ತು ಒಳ್ಳೆ ಕುರಿಗಳಿಗೆ ಎಲ್ಲ ಫೀಡ್ ಮಾಡ್ಬೇಕಂತೇಳಿ ನಮ್ದೊಂದು ಏಮ್ ಇಟ್ಕೊಂಡು ಹೊಂಟಿದೀವಿ ರೀ ಮೇಡಮ್. ನೀವು ಕೋಳಿಗಳಿಗೆ ಈಗ ಸದ್ಯ ಕೊಡೋ ಪ್ರೀಮಿಯಂ ಫೀಡ್ಸ್ ಅನ್ನುವಂಥ ನಿಮ್ಮ ಸ್ಟಾರ್ಟ್ಅಪ್ ಕಂಪನಿಯಿಂದ ಕೋಳಿಗಳಿಗಾಗಿ ಆಹಾರ ತಯಾರು ಮಾಡ್ತೀರಿ. ಆ ನಂತರ ನೀವು ಹೈನುಗಾರಿಕೆ ಮತ್ತು ಕುರಿ ಸಾಕಾಣಿಕೆ ಈ ಕ್ಷೇತ್ರದಲ್ಲಿ ಕೂಡ ಆಕಳುಗಳಿಗೆ ಮತ್ತು ಕುರಿ ಆಡುಗಳಿಗೆ ಆಹಾರ ತಯಾರಿ ಮಾಡುವಂತಹ ಕನಸನ್ನ ನೀವು ಹೊಂದಿರಿ. ಹಾಗೂ ಮೇಡಮ್ ಸಪ್ಲಿಮೆಂಟ್ಸ್, ಅವಕ್ಕೆ ಏನಾದ್ರು ರೋಗ ಏನಾದ್ರು ಬಂದ್ರೆ ಸಪ್ಲಿಮೆಂಟ್ಸ್ ಅಂದ್ರೆ ಕ್ಯಾಲ್ಸಿಯಂ ಸಪ್ಲಿಮೆಂಟ್ ಇರ್ಬೋದು, ಅದಕ್ಕೆ ಏನಾದ್ರು ಅದನ್ನು ಕೂಡ ನಾವು ಫ್ಯೂಚರಿಸ್ಟಿಕ್ ಅಲ್ಲಿ ಅದನ್ನ ಥಾಟ್ ಇದೆ ನಮ್ಗೆ ಮಾಡ್ಬೇಕಂತ. ಆಮೇಲೆ ಕರಣ್, ನೀವು ಯಾವ ಊರಿನವರು? ನಾವು ಇಲ್ಲಿ ಸಿಂಗನಹಳ್ಳಿ ಮೇಡಮ್, ಧಾರವಾಡ ತಾಲೂಕು ಧಾರವಾಡ ಜಿಲ್ಲಾ ರೀ ಮೇಡಮ್. ಕರಣ್, ಎಲ್ಲಾರ್ಗೂ ಏನ್ ಅನ್ನಿಸ್ತದ, BSc ಅಗ್ರಿ ಮಾಡಿದ್ರ ಬಹಳ ಚಲೋ ನೌಕರಿ ಸಿಗ್ತಾವ, ಸರ್ಕಾರಿ ನೌಕರಿನೂ ಸಿಗ್ತಾವ, ಪ್ರೈವೇಟ್ ಕಂಪನಿ ಒಳಗೂ ಸಿಗ್ತಾವ, ಯಾಕಪ್ಪ ನಿಮಗ ನಿಮ್ದ ಸ್ಟಾರ್ಟ್ಅಪ್ ಮಾಡ್ಬೇಕು ಅನಿಸ್ತು ಅಂದ್ರೆ ಮೇಡಮ್? ಅಲ್ಲಿ ಇನ್ ಟೈಮ್ ಹೋಗ್ಬೇಕು, ಮತ್ತೆ ಇಷ್ಟು ದಿವಸನೂ ಅದನ್ನೇ ಮಾಡಿ ಮೇಡಮ್. LKG ಟು ಅಪ್ ಟು ಡಿಗ್ರಿ ತನೂ ರೀ, ಬೆಳಗ್ಗೆ ಹೋಗೋದು ಈವ್ನಿಂಗ್ ಬರೋದ್ರಿ ಮೇಡಮ್. ಇನ್ನೊಬ್ರು ಅಂದ್ರೆ ವರ್ಕ್ ಮಾಡ್ಬೇಕ್ರಿ ಮೇಡಮ್, ಅಲ್ಲಿ ಪ್ರೆಷರ್ ಇರತ್ತೆ ರೀ, ಬಟ್ ಆ ಪ್ರೆಷರ್ ಅದು ವ್ಯಾಲಿಡ್ ಇಲ್ರಿ ಮೇಡಮ್. ಅವ್ರು ಪ್ರೆಷರ್ ಅದನ್ನ ತಗೊಳ್ಳೋದಕ್ಕೂ ಏನದು ಮುಂದೆ ಫ್ಯೂಚರ್ ಡೇಸ್ ಅಲ್ಲಿ ಉಪಯೋಗ ಇಲ್ರಿ. ಇಲ್ಲಿ ನಾವು ಪ್ರೆಷರ್ ತಗೊಂಡ್ರೆ ಮುಂದೆ ನಮ್ದೇ ಆದಂತ ಒಂದು ಓನ್ ಬಿಸ್ನೆಸ್ ಇತ್ತಂದ್ರೆ ನಾವು ಅನ್ಕೊಂಡ ಡ್ರೀಮ್ ಅಚೀವ್ ಆಗ್ಬೋದ್ರಿ, ನಾವು ಟಾರ್ಗೆಟ್ ರೀಚ್ ಆಗ್ಬೋದ್ರಿ, ನಾವು ಈ ಕಂಪ್ನಿನ ಇನ್ನೂ ಒಂದು ದೊಡ್ಡ ಮಟ್ಟಕ್ಕೆ ಒಯ್ಬೋದ್ರಿ, ನಮ್ಮದು ಒಂದು ಹೊರಗೆ ಅಂದ್ರೆ ಸೊಸೈಟಿ ಒಳಗೆ ಒಂದು ನೇಮ್ ಬರುತ್ತೆ ರೀ. ಸ್ಟಾರ್ಟಿಂಗ್ ಸ್ಟ್ರಗಲ್ ಮಾಡ್ಬೇಕಾಕತ್ ರೀ, ಬಟ್ ಮುಂದ್ಗಡೆ ನಾವು ಈಸಿಯಾಗಿ ಲೀಡ್ ಮಾಡಬಹುದು ರೀ ಮೇಡಮ್. ಈಗ ಮೊದಲಿಗೆ ನಿಮ್ಗ ಕಷ್ಟ ಇದ್ರು ಆಮೇಲೆ ನೀವು ಆರಾಮಿರಬಹುದು ಅನ್ನುವಂತ ವಿಚಾರ ನಿಮ್ದು. ಮಹಾವೀರ್, ಈಗ ಏನೋ ಒಂದು ಉದ್ಯಮ ಸ್ಟಾರ್ಟ್ ಮಾಡ್ಬೇಕಂತ ಹೇಳಿದ್ರ ಅದಕ್ಕೆ ಮೊದಲಿಗೆ ಎಲ್ಲಾರು ಹೇಳೋದೇನಂದ್ರ ಅದಕ್ಕೆ ದುಡ್ಡು ಯಾರು ಹಾಕ್ತಾರ, ಇನ್ವೆಸ್ಟ್ಮೆಂಟ್ ಯಾರು ಹಾಕ್ತಾರ, ನಮ್ಗೆ ಎಲ್ಲಿಂದ ಸಹಾಯ ಸಹಕಾರ ಸಿಗ್ತದ ಅನ್ನೋದು ಬಹಳ ಮಂದಿಗೆ ವಿಚಾರ ಇರ್ತದ. ನಿಮಗ ಯಾರಿಂದ ಸಹಾಯ ಸಹಕಾರ ಸಿಕ್ತು ಈ ಉದ್ಯಮ ಶುರು ಮಾಡಕ್? ಎಲ್ಲಿಂದ ನೀವು ಆ ದುಡ್ಡು ತಂದ್ರಿ? ನಾವು ಫಾರ್ಚುನೇಟ್ಲಿ ಬಹಳ ಲಕ್ಕಿ ಒಂದ್ ಸ್ವಲ್ಪ ಇದ್ವಿ. ಆಮೇಲೆ ನಾವು ಏನಾದ್ರು ಫೈನಲ್ ಇಯರ್ ಸ್ಟಾರ್ಟ್ ಮಾಡಿದಾಗ NHP IDP ಅಂತ ನಮ್ಮ ಕಾಲೇಜಲ್ಲಿ ಏನು ವಿದ್ಯಾರ್ಥಿಗಳಿಗೆ ಸಪೋರ್ಟ್ ಮಾಡ್ಬೇಕಂತ ಅವ್ರು ಸ್ವಲ್ಪ ಅಮೌಂಟ್ 1 lakh rupees ಅವ್ರು ನಮಗೆ ಪ್ರೊಟೋಟೈಪ್ ಡೆವಲಪ್ ಮಾಡ್ಬೇಕಂತ ಕೊಟ್ಟಿದ್ರು, ರಿಸರ್ಚ್ ರಿಲೇಟೆಡ್ ನೀವು ಏನಾದ್ರು ಹೊಸ ಐಡಿಯಾ ಆದ್ರೆ ಅದನ್ನ ನೀವು ಟ್ರೈ ಮಾಡಬಹುದು ಅಂತ. ಸೊ ಆಮೇಲೆ ಏನಾಯ್ತು ಅಂದ್ರೆ ನಾವು ಅವ್ರ ಕಾಲೇಜಲ್ಲಿ ನಮಗೆ ಒಂದು ಬಿಲ್ಡಿಂಗ್ನು ನಮಗೆ ಅವರು ರೆಂಟಲ್ ಫ್ರೀ 2 years ತನಕ ನಮಗೆ ರೆಂಟಲ್ ಫ್ರೀ ಆಗಿ ಬಿಲ್ಡಿಂಗ್ ನಮಗೆ ಸಪೋರ್ಟ್ ಕೊಟ್ರು ಕಾಲೇಜ್ದವರು. ಆಮೇಲೆ ಇನ್ನೊಂದು ಯಾರಾದರೂ ಕೃಷಿ ಉದ್ಯಮಿ ಮಾಡ್ಬೇಕಾದ್ರೆ RKV ರಫ್ತಾರ್ ಅಂತ ಒಂದು ಗೌರ್ಮೆಂಟ್ ಸ್ಕೀಮ್ ಇದೆ ಕೃಷಿ ಉದ್ಯಮಿಗಳಿಗೆ ಅಂತ. ಆ ಬಗ್ಗೆ ಒಂದ್ ಸ್ವಲ್ಪ ಮಾಹಿತಿ ಕೊಡಬಹುದಾ ನಮ್ಮ ರೈತ ಬಾಂಧವರಿಗೆ? ಹಾ ಮ್ಯಾಮ್, ಅದನ್ನ ಇನ್ನೊಂದು ಏನು ಇಂಟ್ರೆಸ್ಟಿಂಗ್ ಅಂದ್ರೆ ಅದನ್ನ ಯಾರು ಕಲ್ತವ್ರ ಅಪ್ಲೈ ಮಾಡ್ಬೇಕಂತೇನಿಲ್ಲ ಮೇಡಮ್, ರೈತರು ಅಪ್ಲೈ ಮಾಡಬಹುದು. ಯಾರಾದರೂ ಅವ್ರಿಗೆ ಏನಾದ್ರು ಹೊಸದ್ ಏನಾದ್ರು ಮಾಡ್ಬೇಕಂತಿದೆ ಕೃಷಿಯಲ್ಲಿ, ಯಾರ ಏನಾದ್ರು ಒಬ್ಬರು ಏನೋ ಹೊಸದೊಂದು ವೀಡಿಂಗ್ ಮಷಿನ್ ಕಂಡಿಡಿರ್ತಾರೆ, ಹೊಸದೊಂದು ಸ್ಪ್ರೇಯಿಂಗ್ ಯೂನಿಟ್ ಕಂಡಿರ್ತಾರೆ, ಅವರು ಕೂಡ ಅದನ್ನ ಬಂದು RKV ರಫ್ತಾರಿಲಿ ಅಪ್ಲೈ ಮಾಡಬಹುದು. ಮತ್ತ ಇಷ್ಟೆಲ್ಲ ಮಾಡ್ತಿರಲ್ಲಪ್ಪ, ನೀವು ಎಷ್ಟು ಮಂದಿಗೆ ಕೆಲಸ ಕೊಟ್ಟಿರಿ ಲೇಬರ್ಸ್? ಇವಾಗ ಸದ್ಯಕ್ಕೆ 3-4 members ಇದಾರೆ ಮೇಡಮ್, ಅಂದ್ರೆ ಪಾರ್ಟ್ ಟೈಮ್ ಅಂತ ಹೇಳಿ ತಗೊಂಡಿದ್ದೀರಿ ಮೇಡಮ್. ಈಗ ಸ್ಟಾರ್ಟಿಂಗ್ ಅಲ್ರಿ ಮೇಡಮ್, ಇದು ಪ್ರೊಡಕ್ಷನ್ ಸ್ವಲ್ಪ ಕಮ್ಮಿ ಇರೋದ್ರಿಂದ ನಾವೊಂದ 4-5 ಜನಕ್ಕೆ ಅಷ್ಟೇ ರೀ ಮೇಡಮ್, ನಮ್ಗೆ ನೀಡಿದ್ದಾಗ ತಗೋತೀರಿ ಮೇಡಮ್, ಅಂದ್ರೆ ವೀಕ್ಲಿ ಒಂದು 3-4 days ರೀ ಮೇಡಮ್. ಆಮೇಲೆ ನಿಮಗ ಪೇಟೆಂಟ್ಗೆ ಅಂದ್ರೆ ಹಕ್ಕು ಸ್ವಾಮ್ಯ ಅಂತ ಏನ್ ಹೇಳ್ತಾರ, ಅದಕ್ಕೆ ಅರ್ಜಿ ಹಾಕೊಂಡಿರಿ ಅಂತ ನಾವು ಕೇಳ್ಪಟ್ಟಿವಿ, ಇದ್ರ ಬಗ್ಗೆ ಏನ್ ಮಾಹಿತಿ ಕೊಡ್ತೀರಿ ಮಹಾವೀರ್ ಮತ್ತು ಕರಣ್? ನೀವು ಯಾವ್ದಾದ್ರು ಏನಾದ್ರು ಹೊಸದೇನಾದ್ರು ಮಾಡಿದ್ರೆ ರೈತರು, ಫಾರ್ ಎಕ್ಸಾಂಪಲ್ ಏನೋ ಹೊಸದೇನಾದ್ರು ಅವ್ರದ್ದು ಹೊಸ ಡಿಸೈನ್ ಆಗಲಿ, ಹೊಸ ಫಾರ್ಮುಲೇಷನ್ ಆಗಲಿ, ಹೊಸದೇನಾದ್ರು ಅವರು ಡಿಸೈನ್ ರಿಲೇಟೆಡ್ ಅಥವಾ ಏನಾದ್ರು ಇನ್ನೋವೇಶನ್ ಏನಾದ್ರು ಹೊಸದ ಮಾಡೋ ರೀತಿಯಲ್ಲಿ ಹೊಸದ ರೀತಿಯಾಗಿ ಏನಾದರೂ ಯಾರೋ ಪ್ರೊಸೆಸ್ ಓರಿಯೆಂಟೆಡ್ ಇರ್ಬೋದು, ಅಂದರೆ ಅದರ ಮಾಡೋ ವಿಧಾನ, ಮಾಡುವ ರೀತಿ, ಮಾಡುವ ಡಿಸೈನ್ ಏನಾದರೂ ಹೊಸದ ಥರವಾಗಿದ್ದರೆ ನೀವು ಅದು ಐ ಪಿ ಅಂತ ಬರುತ್ತದೆ, ಅಂದರೆ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ ಅಂತ. ಸೊ ಅದರಲ್ಲಿ ಆನ್ಲೈನ್ ಅಪ್ಲೈ ಮಾಡ್ಬೋದು. ಬೆಸ್ಟ್ ಅಂದರೆ ಯಾರಾದರೂ ಕನ್ಸಲ್ಟೆಂಟ್ ಸಿಗ್ತಿರ್ತಾರೆ, ಅಂದರೆ ಲಾಯರ್, ಅವ್ರ ಲಾಯರ್ ನೀವು ಲಾ ಒಬ್ರು ಯಾರು ಲಾಯರ್ ಅಪ್ರೋಚ್ ಆದ್ರೆ ಕೊಡ್ತಾರೆ, ಅವ್ರು ಮಾಹಿತಿ ಕೊಡ್ತಾರೆ, ಈ ಥರ ಕನ್ಸಲ್ಟೆಂಟ್ಸ್ ಅಂತ ಇರ್ತಾರೆ. ನಾವು ಸ್ವಂತ ಮಾಡುವುದ್ರೆ ಏನಾಗುತ್ತೆ, ಸ್ವಲ್ಪ ನಮ್ಗೆ ಅದ್ರ ಬಗ್ಗೆ ಟೆಕ್ನಿಕಲ್ ಥಿಂಗ್ಸ್ ನಮ್ಗೆ ಅಷ್ಟು ಐಡಿಯಾ ಇರೋಂಗಿಲ್ಲ. ಸೊ ಯಾರಾದ್ರೂ ಒಬ್ರು ಕನ್ಸಲ್ಟೆಂಟ್ ಅದ್ರ ಫೀಲ್ಡ್ ರಿಲೇಟೆಡ್ ಕನ್ಸಲ್ಟೆಂಟ್ಸ್ನ ತೊಗೊಂಡ್ರೆ ಅವರು ಸ್ವಲ್ಪ ಚಾರ್ಜ್ ಮಾಡಿ ಅದನ್ನ ಅವ್ರನ್ನ ಅದನ್ನ ಡಾಕ್ಯುಮೆಂಟೇಶನ್ ಆಗಲಿ ಅದರ ಪ್ರೊಸೆಸ್ ಆಗಲಿ ಅದನ್ನ ಗೈಡ್ ಮಾಡ್ತಾರೆ. ನೀವು ಈಗ ಹೇಳಿದ್ದೇನು ಅಂತ ಹೇಳಿದ್ರೆ ಬಹಳ ಮಂದಿ ಹೊಸತ್ತು ಏನಾದ್ರೂ ಕಂಡ್ಕೊಂಡಿರ್ತಾರೆ, ಕಂಡು ಹಿಡಿದಿರ್ತಾರೆ. ಈ ನಮ್ಮ ರೈತರಾಗ್ಲಿ, ಈ ಕೃಷಿಯೊಳಗ ಕೆಲಸ ಮಾಡುವಂತಹ ರೈತ ಬಾಂಧವರು ಮತ್ತು ತಜ್ಞರು ಸಾಮಾನ್ಯರು ಕೂಡ ಅವ್ರು ಏನಾದರೂ ಹೊಸದನ್ನ ಕಂಡು ಹಿಡಿದಾಗ ಅದಕ್ಕೆ ಒಂದು ಹಕ್ಕು ಸಾಮ್ಯ ಪಡ್ಕೋಬೇಕು ಅನ್ನೋ ಹೆಂಗ ಅನ್ನೋದನ್ನ ಈಗ ಹೇಳಿದ್ರಿ. ಈ ಪೇಟೆಂಟಿಂಗ್ ಹಕ್ಕು ಸ್ವಾಮ್ಯ ನಿಮಗೆ ಯಾವ ರೀತಿ ಸಹಾಯ ಮಾಡ್ತದೆ? ನಮ್ದು ಅಂದ್ರೆ ಈಗ ನಿಮ್ದು ಏನಾರು ಹೊಸದ್ ನಮ್ದು ಅಥವಾ ನಮ್ದು ಏನಾರು ನಮ್ ಪ್ರೊಸೆಸ್ ಇರುತ್ತೆ, ನಮ್ ಫೀಡ್ ಮ್ಯಾನುಫ್ಯಾಕ್ಚರ್ ಅಲ್ಲಿ ಈ ರೀತಿಯಾಗಿ ನಾವು ಮಾಡ್ತಿರ್ತೀವಿ ಅಂತ. ಸೊ ಅವಾಗ ಏನಂದ್ರೆ ಈಗ ನಾವು ಅದನ್ನ ನಾವು ಶ್ರಮ ಪಟ್ಟು 2-3 ವರ್ಷ ಶ್ರಮ ಪಟ್ಟು ನಾವು ಮಾಡಿರ್ತೀವಿ. ಸೊ ಅದನ್ನ ಈಸಿಯಾಗಿ ಯಾರಾದ್ರೂ ಈಗ ಇನ್ನೊಬ್ರು ಯಾರೋ ನೋಡಿ ಅದನ್ನ ಅವರು ಸ್ಟಾರ್ಟ್ ಮಾಡ್ಬಿಡ್ತಾರೆ ಮಾಡಕ್ಕ. ಸೊ ಈಗ ನಾವು ಅದನ್ನ ಶ್ರಮ ಹಾಕಿದ್ ನಮ್ ಕಡೆನೇ ಇರಬೇಕು, ಇನ್ನೊಬ್ರು ತೋಬಹುದು, ಬಟ್ ರಾಯಲ್ಟಿ ಅಂತ ಅವ್ರು ಕೊಡ್ಬೇಕು ನಮ್ಗೆ ಫೀಸ್, ಆತರ ಕೊಟ್ಟು ನಾವು ತೋಬೇಕು. ಸೊ ಆತರ ಇದ್ದಾಗ ನಾವು ನಮ್ಮ ಶ್ರಮ ನಮ್ ಕಡೆ ಇರಬೇಕಾಗಿ ಆದ್ರೆ ನಾವು ಅದನ್ನ ಐ ಪಿ ಇದು ಮಾಡ್ಕೋಬೇಕು, ನಾವು ತಗೋಬೇಕಾದ್ರೆ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಹಕ್ಕು ಸ್ವಾಮ್ಯ ತಗೊಳ್ತೀರಿ, ಪೇಟೆಂಟ್ ತಗೊಳ್ತೀರಿ, ಅಂದ್ರೆ ನಾವು ಇಲ್ಲಾಂದ್ರೆ ನಾವು ಬೇರೆಯವ್ರು ಕೊಡಬಹುದು, ರಾಯಲ್ಟಿ ಅಂತ ನಾವು ಕೊಡಬಹುದು. ಯಾವ ಫಾರ್ಮುಲಾದಿಂದ ಒಳ್ಳೇದಾಯ್ತು ಆ ಫಾರ್ಮುಲಾದ ಬಗ್ಗೆ ನೀವು ಪೇಟೆಂಟ್ ತಗೊಂಡಿರಿ. ತಮ್ಮದೇ ಆದ ಉದ್ಯಮ ಮಾಡಬೇಕು ಅನ್ನುವಂತಹ ಉತ್ಸಾಹ ಬಹಳ ಮಂದಿ ಯುವ ಉದ್ಯಮಿಗಳಿಗೆ ಇರ್ತದೆ, ಅವರಿಗೆಲ್ಲ ನೀವು ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ? ನೀವು ಮಾರ್ಗದರ್ಶನ ಕೊಡುವುದಾದ್ರೆ ನಿಮ್ಮ ಅನುಭವದ ಪ್ರಕಾರ ನೀವು ಏನ್ ಹೇಳ್ಬಹುದು ಅವರಿಗೆ? ಬಹಳ ಸಣ್ಣ ಅನುಭವ ಆದ್ರೂ ನಮ್ ಸಣ್ಣದ್ರಾಗ ಏನ್ ಅನುಭವ ಏನಿದೆ ನಮ್ದು ಇನ್ನೊಂದು ಲಾಸ್ಟ್ 2.5 ಇಯರ್ಸ್ 2 ವರ್ಷ ಅಂತ ಏನಂದ್ರೆ ಏನೋ ಇದು ಮಾಡಿದ್ರೆ ಪ್ರೊಡಕ್ಟ್ ಮಾಡಿದ್ರೆ ಅಂದ್ರೆ ನಾವು ಏನಾದ್ರು ವಸ್ತು ಮಾರುವಂತದ್ ಮಾಡಿದ್ರೆ ಕಸ್ಟಮರ್ ಏನಿರ್ತಾನೆ ನಾವು ಯಾರಿಗೆ ನಾವು ಕೊಡ್ತಿರ್ತೀವಲ್ಲ ಸರ್ವಿಸ್ ಅವರ ಮೇನ್ ಅಂದ್ರೆ ಅವ್ರದ್ ಫೀಡ್ಬ್ಯಾಕ್ ಮೇನ್ ಆಗತ್ತೆ, ಅವ್ರದ್ ಏನೇನ ಅವ್ರು ನಮ್ಗೆ ಏನ್ ಹೇಳ್ತಿರ್ತಾರ ಅಂದ್ರೆ ಅದ್ರದ ಪ್ರೈಸಿಂಗ್ ಇರ್ಬೋದು, ಕ್ವಾಲಿಟಿ ಪ್ಯಾರಾಮೀಟರ್ಸ್ ಇರ್ಬೋದು, ಆಮೇಲೆ ಅದ್ರದ ಸರ್ವಿಸ್ ಇರ್ಬೋದು. ಗ್ರಾಹಕರ ನಮ್ಮಲ್ಲಿ ಮೇನ್ ರೋಲ್, ಅವ್ರಿಗೆ ಯಾವ ರೀತಿಯ ನಾವು ಕರೆಕ್ಟ್ ಸರ್ವಿಸ್, ಪ್ರೊಡಕ್ಟ್ ಟೈಮ್ಲಿ ಪ್ರೊಡಕ್ಟ್ ಗೈಡೆನ್ಸ್ ಕೊಡ್ತೀವಿ, ಅದೆಲ್ಲ ನಾವು ಅವ್ರ ಗ್ರಾಹಕರ ಸಟಿಸ್ಫ್ಯಾಕ್ಷನ್ ಮೇನ್ ಆಗುತ್ತೆ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು. ಆಮೇಲೆ ಕ್ಯಾಪಿಟಲ್ ಏನಾದ್ರೂ ನಮ್ಗೆ ಇನ್ವೆಸ್ಟ್ಮೆಂಟ್ ಮೇನ್ ಅಂದ್ರೆ ಎಲ್ಲಾರು ನಾವು ಹೇಳ್ತೀವಿ, ಬಟ್ ಎಲ್ಲರಿಗೂ ಮಾಡೋದು ಕಷ್ಟ, ಯಾಕಂದ್ರೆ ಇನ್ವೆಸ್ಟ್ಮೆಂಟ್ ತರೋದಾಗ್ಲಿ ಅದನ್ನ ಮ್ಯಾನೇಜ್ ಮಾಡೋದಾಗ್ಲಿ ವರ್ಕಿಂಗ್ ಕ್ಯಾಪಿಟಲ್ ಅಂತಾರ ಅಂದ್ರೆ ಅಮೌಂಟ್ ಹಾಕೋದು ತೆಗೆಯೋದು. ಸೊ ಅದು ಮೇನ್, ಅದಕ್ಕೆ ನೀವು ಬಹಳ ರೀತಿಯಾಗಿ ನಾವು ಏನಂದ ಸಹಾಯ ಇದೆ ಗೌರ್ಮೆಂಟ್ದ. ಸೊ ಯಾವುದೇ ರೀತಿಯ ಕೃಷಿ ಉದ್ಯಮ ಮಾಡಬೇಕಂದ್ರೆ PMMOP ಅಂತ ಒಂದು ಪ್ರೈಮ್ ಮಿನಿಸ್ಟರ್ ಫುಡ್ ಪ್ರೊಸೆಸಿಂಗ್ ಯೋಜನೆ ಇದೆ, ಅಪ್ ಟು 50% ಅವರಿಗೆ ಸಬ್ಸಿಡಿ ಕೊಡ್ತಾರೆ ಮೇಡಮ್. ಅಗ್ರಿಕಲ್ಚರ್ ಗ್ರಾಜುಯೇಟ್ಸ್ ಇದ್ರೆ ACBC ಅಂತ ಒಂದು ಸ್ಕೀಮ್ ಇದೆ, ಅದರಲ್ಲಿ ಒಂದು 36% ಲೋನ್ ಸಬ್ಸಿಡಿ ಕೊಡ್ತಾರೆ ಮೇಡಮ್. ಆಮೇಲೆ ಸುಮಾರು ನಬಾರ್ಡ್ ಸ್ಕೀಮ್ ಇದೆ, ಸುಮಾರು RKV ಇದು ಮುಂಚೆ ಹೇಳಿದಂಗೆ RKV ರಿಪ್ತಾರೆ, ಇದು ಗ್ರಾಂಟ್ ಅಂದ್ರೆ ಇದನ್ನ ರಿಟರ್ನ್ ಮಾಡ್ಬೇಕಂತ ಏನಿಲ್ಲ ನಮ್ಗೆ, ಆ ಕಡೆ ಗ್ರಾಂಟ್ ಅಂದ್ರೆ ಆ ಕಡೆನೆ ಕೊಡ್ತಾರೆ. ಸೊ ಆತರ ಲೋನ್ ಅಪರ್ಚುನಿಟಿ ಇದೆ. ಏನಂದ್ರೆ ಸ್ಟಾರ್ಟಿಂಗ್ ಸಣ್ಣದ ಪ್ರಮಾಣದ ಸ್ಟಾರ್ಟ್ ಮಾಡೋದು ಬಹಳ ಚಲೋ. ನಾವು ಏನ್ ಅನ್ಕೊಂತೀವಿ, ನಾವು ದೊಡ್ಡ ಪ್ರಮಾಣದ ಮಾಡಿರೋ ನಾವು ಚಲೋ ಅಂದ್ರೆ ಎಲ್ಲ ರೆಕಗ್ನೈಸ್, ಸೋಶಿಯಲ್ ವ್ಯಾಲಿಡೇಷನ್ ಅಂತಾರೆ, ಸಮಾಜ ನಮ್ಮ ಬಗ್ಗೆ ಹೆಂಗ್ ಯೋಚನೆ ಮಾಡತ್ತಂತ. ಆತರ ಏನಿರಲ್ಲ, ಬಿಸ್ನೆಸ್ ಯಾವತ್ತೂ ಆದ್ರೂ ಒಂದು ಸಣ್ಣ ರೂಮ್ ಅಂತರ, ಸಣ್ಣ ಯೂನಿಟ್ ಅಂತರ ಸ್ಟಾರ್ಟ್ ಮಾಡ್ಬೇಕು, ಸಣ್ಣದಾಗೆ ಚಲೋ ಮಾಡ್ಬೇಕು. ನೀವು ಸ್ಟಾರ್ಟಿಂಗ್ ವರ್ಕ್ ಮಾಡ್ಬೇಕು, ನೀವು ಸ್ಟಾರ್ಟಿಂಗ್ ಅದರೆಲ್ಲ ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್, ಕೆಲಸಗಾರನ ಹೆಂಗ್ ಮ್ಯಾನೇಜ್ ಮಾಡ್ಬೇಕು, ಅಮೌಂಟ್ ಹೆಂಗ್ ಮ್ಯಾನೇಜ್ ಮಾಡ್ಬೇಕು ಅದನ್ನೆಲ್ಲ ಮೊದಲು ಮೊದಲು ನೀವೇ ತಿಳ್ಕೊಬೇಕು. ಸೊ ಸಣ್ಣ ಪ್ರಮಾಣ ಆದ್ಮೇಲೆ ನಿಮ್ಗೆ ತಂತಾನ ಒಂದೊಂದು ಅಪರ್ಚುನಿಟಿ ಬರಕ್ ಸ್ಟಾರ್ಟ್ ಆಗ್ತಾವ. ಸೊ ಒಂದೊಂದು ಗೌರ್ಮೆಂಟ್ ಸ್ಕೀಮ್ ಇರ್ಬೋದು, ಒಂದೊಂದು ಆಮೇಲೆ ನೀವೇನಾದ್ರೂ ಬಹಳ ದೊಡ್ಡ ಪ್ರಮಾಣದ ಸ್ಕೇಲೆಬಿಲಿಟಿ ಅಂತಾರೆ, ಅಂದ್ರೆ ಸ್ಕೇಲೆಬಿಲಿಟಿ ಅಂದ್ರೆ ಯಾವ್ದೋ ಲೊಕೇಶನ್ ಇರೆಸ್ಪೆಕ್ಟ್ ನೀವು ದೊಡ್ಡ ಪ್ರಮಾಣದಾಗಿ ನಾವು ಅದನ್ನ ಬಿಲ್ಡ್ ಮಾಡ್ಬೇಕಂದ್ರೆ ಈಗೇನಿದೆ ವೆಂಚರ್ ಕ್ಯಾಪಿಟಲಿಸ್ಟ್ ಆಮೇಲೆ ಏಂಜಲ್ ಇನ್ವೆಸ್ಟರ್ಸ್ ಅಂತ ಬರ್ತಾರೆ ಅವನು. ಏಂಜಲ್ ಇನ್ವೆಸ್ಟರ್ಸ್ ಅಂದ್ರೆ ಅವ್ರು ಇಂಡಿವಿಜುವಲ್, ಅವ್ರ ಕಡೆ ಬಹಳ ಅಮೌಂಟ್ ಇರುತ್ತೆ. ಅವ್ರು ನಿಮ್ಮ ಕಂಪನಿಯಲ್ಲಿ ಈಗ ಫಾರ್ ಎಕ್ಸಾಂಪಲ್ ಯಾವ್ದೋ ದೊಡ್ಡ ಕಂಪನಿ ಓನರ್ಸ್ ಇರ್ತಾರೆ, ಅವ್ರಿಗೆ ಏನಿರುತ್ತೆ ಅವ್ರ ಕಂಪನಿ ಡಿಕ್ಲೈನ್ ಒಳಗಿರುತ್ತೆ, ಅವ್ರು ಬೇರೆ ಬೇರೆ ಹೊಸ ಅಪರ್ಚುನಿಟಿ ಹುಡುಕಾಡ್ತಿರ್ತಾರೆ. ಸೊ ಅವ್ರನ್ನ ನಾವು ಏಂಜಲ್ ಇನ್ವೆಸ್ಟರ್ಸ್ ಅಂತ ಅಂತೀವಿ. ಅವ್ರಿಗೆ ನಾವು ಕಡೆ ಹೋಗಿ ಅವ್ರು ನಾವು ಕಂಪನಿ ಏನಾದ್ರು ಪ್ರೈವೇಟ್ ಲಿಮಿಟೆಡ್ ಅಂತ ರಿಜಿಸ್ಟರ್ ಮಾಡಿರ್ತಿಲ್ಲ, ಅವರಲ್ಲಿ ಇಕ್ವಿಟಿ ಕೊಡಬೇಕಾಗತ್ತೆ ಅವ್ರಿಗೆ ಕಂಪನಿ ಶೇರ್. ಮಹಾವೀರ, ನೀವು ನಮಗೆ ತಿಳಿಯೋ ಹಂಗ ರೈತ ಬಾಂಧವರು ಇರೋದ್ರಿಂದ ಏನು ಅದು ಇಕ್ವಿಟಿ ಅಂತ ಹೇಳ್ಬೇಕು ಅಂದ್ರೆ, ಒಂದು ಕಂಪನಿ ಅಂದ್ರೆ ಮೇಡಮ್ ಒಂದು 100% ಅಂತ ಇರುತ್ತೆ ಶೇರ್. ಈಗ ನಾನು ಕರನ ಇಬ್ರು ಕೂಡಿ ಮಾಡಿದ್ರಿಂದ ನಿಮ್ದು ಎಷ್ಟು ಎಷ್ಟು ಪಾರ್ಟ್ನರ್ಶಿಪ್? ಇಬ್ರು 50-50, ನೀವರ್ಧ ಅವ್ರ ಅರ್ಧ, ಕರಣ್ ಮತ್ತು ಮಹಾವೀರ್ ಅರ್ಧ ಅರ್ಧ ಇನ್ವೆಸ್ಟ್ಮೆಂಟ್ ಹಾಕಿರಿ ಅಂದ್ರೆ ಬಂಡವಾಳ ಹಾಕಿದ್ರು. ಈಗಂದ್ರೆ ಕಂಪನಿ ಏನು ನಮ್ಮ ಆದಾಯ ಬರುತ್ತಲ್ಲ ವರ್ಷದ ಆದಾಯ, ಅದ್ರ ಮೇಲೆ ಕಂಪನಿ ವ್ಯಾಲ್ಯೂಯೇಷನ್ ಮಾಡ್ತಾರ. ನಾವು ಕಂಪನಿದ ಒಂದು ಇಷ್ಟ ಇದ್ರದ ಏನಪ್ಪಾ ಇದ್ರದ ವ್ಯಾಲ್ಯೂ ಎಷ್ಟು ಐತಿ, 1 ಕೋಟಿ ರೂಪಾಯಿನೋ 10 ಕೋಟಿ ರೂಪಾಯಿನೋ ಅಟ್ ವ್ಯಾಲ್ಯೂ ಮಾಡ್ತಾರೆ ಕಂಪನಿಗೆ. ಅದು ವ್ಯಾಲ್ಯೂಯೇಷನ್ ಮಾಡಿ ಅದಕ್ಕೆ ಅದು 100% ಆಗುತ್ತೆ ಮೇಡಮ್. ಸೊ ಈಗ ಯಾರೋ ಹೊಸ ಒಬ್ಬರು ಯಾರೋ ಅದೇ ಏಂಜಲ್ ಇನ್ವೆಸ್ಟರ್ ಅಂತ ಹೇಳಿದ್ರು ಅಂದ್ರೆ ಅಮೌಂಟ್ ಇದ್ದವರು ನಮಗೆ ಇನ್ವೆಸ್ಟರ್ಸ್ ಬಂದ್ರೆ ಅವ್ರಿಗೆ 1% 2% ನಾವು ಇಕ್ವಿಟಿ ಕೊಡಬಹುದು ಮೇಡಮ್. ಅವ್ರಿಗೆ 5% 10% ಎಷ್ಟು ನಮ್ಗೆ ಎಷ್ಟು ಆಗುತ್ತೆ ಎಷ್ಟು ಡೈಲ್ಯೂಟ್ ಮಾಡಕ್ ನಾವು ಓಕೆ ಇದೀವಲ್ಲ ಕಳ್ಕೊಳ್ತೀರಿ, ಅದ್ರ ಜೊತೆಗೆ ಅವ್ರು ಮಾರ್ಗದರ್ಶನ ಪಡ್ಕೊಳ್ತಾರೆ. ಮಾರ್ಗದರ್ಶನ ಪಡ್ಕೊಂಡು ಅವ್ರು ಅದು ಆ ವ್ಯಾಲ್ಯೂಯೇಷನ್ ಗೆ 10% ವ್ಯಾಲ್ಯೂಯೇಷನ್ ಏನ್ ಮಾಡಿರ್ತೀವಲ್ಲ ಕಂಪನಿ ಫಾರ್ ಎಕ್ಸಾಂಪಲ್ 1 ಕೋಟಿ ರೂಪಾಯಿ ವ್ಯಾಲ್ಯೂಯೇಷನ್ ಮಾಡಿದ್ವಿ ಅಂದ್ರೆ ಮೇಡಮ್ 10% ಅಂದ್ರೆ ಎಷ್ಟಾಯ್ತು ಮೇಡಮ್, 10 ಲ್ಯಾಕ್ ಆಯ್ತಾರೆ. 10 ಲ್ಯಾಕ್ ರುಪೀಸ್ ನಮ್ಗೆ ಹಾಕ್ತಾರೆ, 10% ಇಕ್ವಿಟಿ ಅವ್ರು ತಗೊಂತಾರೆ ಮೇಡಮ್ ನಮ್ ಕಂಪನಿ ಇದೆ. 10% ಮಾಲೀಕದಾರರು ನೀವು 10% ಮಾಲೀಕತ್ವ ಅವ್ರಿಗೆ ಬಿಟ್ಟು ಕೊಟ್ಟು ಅಷ್ಟು ಲಾಭ ಅವ್ರಿಗೆ ಹೋಗ್ತದೆ. 10 ಲಾಭ ಅವ್ರಿಗೆ ಹೋಗುತ್ತೆ. ಆದ್ರೆ ಅವ್ರು 10 ಲಕ್ಷ ಅಮೌಂಟ್ ಹಾಕಿರ್ತಾರೆ. ಈ ತರ ಇವ್ರಿಗೆ ಏಂಜಲ್ ಇನ್ವೆಸ್ಟರ್ಸ್ ಅಂತಾರೆ. ಈ ತರ ಈಗ ಇಂಡಿಯಾದಾಗ ಎಸ್ಪೆಷಲಿ ಬೆಂಗಳೂರದಾಗ ನೋಡ್ಬೇಕಂದ್ರೆ ಬೆಂಗಳೂರದಾಗಂತೂ ಬಹಳ ಜನ ಏಂಜಲ್ ಇನ್ವೆಸ್ಟರ್ಸ್ ಇದಾರೆ ಮೇಡಮ್. ಇಲ್ಲಿ ಗೊತ್ತಿರಲ್ಲ ಬಹಳ ಜನಕ್ಕೆ ಅದ್ರ ಬಗ್ಗೆ ಐಡಿಯಾ ಇರಂಗಿಲ್ಲ, ಅದ್ರ ನೆಟ್ವರ್ಕ್ ಇರಂಗಿಲ್ಲ ಅದ್ರ ಬಗ್ಗೆ. ನೀವು ಈ ಕಾರ್ಯಕ್ರಮ ಕೇಳ್ತಾ ಇದ್ರೆ ನೀವು ಕೂಡ ನಿಮ್ ಹತ್ರ ದುಡ್ಡು ಇದ್ರೆ ಇನ್ನೊಬ್ಬರಿಗೆ ಏಂಜಲ್ ಇನ್ವೆಸ್ಟರ್ ಆಗ್ಬಹುದಲ್ಲ ಬಹುಶಃ. ಕರಣ್ ಮತ್ತು ಕರಣ್ ಕೆಲ್ಸಕ್ಕೆ ಹೋಗಿದ್ರೆ ನಿಮ್ಗೊಂದು ಸಂಬಳ ಅಂತ ಸಿಕ್ತಿತ್ತು, ಎಲ್ಲಾರ ಯಾವ್ದಾರ ಕಂಪ್ನಿಗೆ ಹೋಗಿದ್ರ ನೌಕರಿಗೆ ಹೋಗಿದ್ರ, ಈಗೇನು ನಿಮ್ ಖರ್ಚು ನಿಭಾಯಿಸುವಷ್ಟು ನೀವು ದುಡಿತೀರಾ? ಅದನ್ನು ನಮ್ಮ ಎಕ್ಸ್ಪೆಕ್ಟೇಷನ್ ಮೀರಿನೂ ಮಾಡ್ಕೋಬಹುದು ಮೇಡಮ್. ಸದ್ಯದ ಅನುಭವ ಹೆಂಗ ಮೂಮೆಂಟ್ ಹೆಂಗೈತೆ ಅಂದ್ರೆ ಮೇಡಮ್, ನಮ್ ಮೇಲೆ ಡಿಪೆಂಡ್ಸ್ ಇರತ್ತೆ ಮೇಡಮ್. ಸೊ ನಮಗೆ ಪ್ರೆಸೆಂಟ್ ಒಂದು 25-30 ಸಾವಿರ ಉಳಿತೈತ್ರಿ ಮೇಡಮ್ ಪ್ರೆಸೆಂಟ್ ರೀ. ಹೊಳ್ಳಿ ಮತ್ತೆ ನಾವು ಇದು ಬೇರೆ ಕಂಪ್ನಿ ಜೋಡಿ ಕಾಂಪೀಟ್ ಕೊಟ್ಟು ಪ್ರೈಸ್ ಇಷ್ಟು ಉಳಿತೈತ್ರಿ ಮೇಡಮ್. ದೊಡ್ಡ ದೊಡ್ಡ MNC ಇರ್ತೀವಿ ಈ ಕ್ಷೇತ್ರದೊಳಗೆ. ನೀವು ದೊಡ್ಡ ದೊಡ್ಡ ಕಂಪ್ನಿಗಳ ಜೊತೆ ಈ ಸಣ್ಣ ಉದ್ಯಮ ಸ್ಟಾರ್ಟ್ಅಪ್ಗಳು ಸ್ಪರ್ಧೆ ಮಾಡಬೇಕು, ಕಾಂಪಿಟೇಷನ್ ಮಾಡಬೇಕು. ಈ ರೈತರೇ ಉದ್ಯಮದಾರರ ಆದಾಗ ಅವರು ಯಾವ ರೀತಿ ತಿಳುವಳಿಕೆ ಪಡ್ಕೋಬೇಕು, ಉದ್ಯಮ ಹೆಂಗ್ ನಡೆಸಬೇಕು ಅನ್ನೋದ್ರ ಬಗ್ಗೆ ಯಾವ ರೀತಿ ನೀವು ಫೀಲ್ಡ್ ಸ್ಟಡಿ ಮಾರ್ಕೆಟ್ ಸ್ಟಡಿ ಅಂತಾರ ಅಂದ್ರ ನಮ್ಮಂತ ಕೆಲಸ ಇನ್ನು ಯಾರು ಮಾಡಕತ್ತಾರ, ಎಷ್ಟು ಲಾಭ ಪಡಕತ್ತಾರ, ನನಗೆ ಯಾರ ಜೊತೆ ಸ್ಪರ್ಧೆ ಐತಿ, ನಾ ಹೆಂಗ ನನ್ನನ್ನ ನಾನು ಉತ್ತಮ ಪಡಿಸ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ನೀವು ವಿಚಾರ ಮಾಡಿರ್ತೀರಿ, ರಿಸರ್ಚ್ ಮಾಡಿರ್ತೀರಿ. ಅಂದ್ರ ಅವ್ರಿವ್ರಿಗೆ ಕೇಳಿ ಎಲ್ಲ ನೀವು ಅಭ್ಯಾಸ ಮಾಡಿ ತಿಳ್ಕೊಂಡಿರ್ತೀರಿ, ಫೀಲ್ಡ್ ಸ್ಟಡಿ ಮಾಡಿರ್ತೀರಿ, ಆ ಕ್ಷೇತ್ರದೊಳಗೆ ಯಾರಾದ್ರ ಎಲ್ಲದನ್ನು ನೋಡಿ ಮಾಡಿರ್ತೀರಿ. ನೀವು ಅದನ್ನ ಹೆಂಗ್ ಮಾಡಿದ್ರಿ? ನಾವಂದ್ರೆ ಮೇಡಮ್ ಈಗ ಫಾರ್ಮರ್ಸ್ ಇಗ್ರಿ, ಫಾರ್ಮರ್ ಈಗ ರೈತರಿಗೆ ಹೋಗಿ ಬೆಟ್ಟ ಹಾಕಿದ್ವಿ, ಅವ್ರು ಯಾವ ಫೀಲ್ಡ್ ಹಾಕ್ತಾರ ಅಂತ ನೋಡ್ತಿದ್ವಿ ಮೇಡಮ್, ಎಂತ ಆಹಾರ ಹಾಕ್ತಾರೆ, ಯಾವ ತರ ಆಹಾರ ಯಾವ ಸ್ಟೇಜಿಗೆ ಹಾಕ್ತಿದಾರೆ ಅಂತ. ಅವ್ರಿಗೆ ಹೋಗ್ಬಿಟ್ಟು ನಾವು ನಮ್ ಕಂಪ್ನಿ ಬಗ್ಗೆ ನಾವು ಹೇಳ್ಕೊತಿದ್ವಿ ಅವ್ರಿಗೆ, ನಮ್ದು ಹಿಂಗ್ ಸ್ಟಾರ್ಟ್ ಮಾಡಿ ಅಗ್ರಿಕಾಲೇಜ್ ಅಲ್ಲಿ ಹಿಂಗೈತಿ ಹೊಸ ಕಂಪ್ನಿ ಸ್ಟೂಡೆಂಟ್ ಸ್ಟಾರ್ಟ್ಅಪ್ ಅಂತ ಹೇಳ್ಕೊತಿದ್ವಿ. ಅವಾಗ ಹೌದನ್ಪಾ ಹಂಗಾರ 1 ಕೋಟಿ ಒಂದು ಬ್ಯಾಗ ಹಾಕಿ ನೋಡು ನಿಮ್ದು ಚಲೋ ಆದ್ರೆ ಈ ಪ್ರೊಡಕ್ಷನ್ ಅವ್ರದ್ದು ಒಂದ್ ಲೈನ್ ಹಾಕೊಂಡು ಬೇರೆ ಕಂಪ್ನಿದು ನಮ್ದು ಒಂದ್ ಹಾಕೊಂಡು ಯಾವ್ ಚಲೋ ಬರ್ತೈತಿ ಅದನ್ನ ನೋಡಿಕಾಸ ನಾವು ಡಿಸೈಡ್ ಮಾಡ್ತೇವೆ ಅಂತ ರೈತರ ಅಂತಿದ್ರು. ನಾವು ಅದ್ರ ಪ್ರಕಾರ ಅವ್ರ ಕೋಳಿ ವಯಸ್ಸು ಇರ್ತೈತಲ್ರಿ, ಅದ್ ಎಷ್ಟನೇ ದಿವಸದ ಕೋಳಿ ಅಂತೇಳಿ ಅದ್ರ ತಕ್ಕ ಫೀಡ್ ಇರತೈತ್ರಿ ಮೇಡಮ್ ಫಾರ್ಮುಲೇಷನ್ ರೀ. ಅದ್ರ ತಕ್ಕ ನಾವು ಫೀಡ್ ಫಾರ್ಮುಲೇಷನ್ ಮಾಡ್ಕೊಂಡು ಹೋಗಿ ಅವ್ರದ್ದು ಬೇರೆ ಕಂಪ್ನಿದವ್ರು ಏನ್ ಹಾಕ್ತಿದ್ರಲ್ರಿ ಅದ್ರದ್ದು ಒಂದು ನಮ್ದು ಒಂದು, ಅವ್ರದ್ದು 100 ಕೋಳಿ ಇದ್ರೆ ನಮ್ದು 100 ಕೋಳಿ, ಅವ್ರದ್ದು 500 ಕೋಳಿ ಇದ್ರೆ ನಮ್ದು 500 ಕೋಳಿ, ಒಂದ್ ಟೈಪ್ ಕಾಂಪಿಟ್ ಅಲ್ಲೇ ರೀ. ರೈತರ ಕಣ್ ಮುಂದನ ಅದನ್ನ ಪರೀಕ್ಷೆ ಮಾಡೋದ್ರಿ ಮೇಡಮ್, ಅಂದ್ರೆ ಯಾವ ಫೀಡ್ ಚೆನ್ನಾಗೈತಿ ಅವ್ರದ್ದು ನಮ್ದು, ಅವ್ರದಿಂದ ಅವ್ರ ಫೀಡ್ ಹಾಕೋದ್ರಿಂದ ಎಗ್ ಡ್ಯಾಮೇಜು ಸೈಜ್ ಎಗ್ ಸೈಜು ಅಂದ್ರೆ ಎಲ್ಲಾನು ಅಲ್ಲಿ ಕ್ಯಾಲ್ಕುಲೇಟ್ ಆಕೈತ್ರಿ ಮೇಡಮ್. ಆಮೇಲೆ ರೈತ ಬಂದವ್ರು ಬಹಳ ಶಾಣೆ ಇರ್ತಾರ, ಅವರು ಬಹಳ ಲಗುನ ಕಂಡು ಹಿಡ್ಕೋತಾರೆ ಎಲ್ಲ ಹಂಗಂತ ಹೇಳಿ ನಮ್ದು ಜಲ್ದಿ ಕ್ಲಿಕ್ ಆಗಿದ್ರಿ ಮೇಡಮ್. ಅವರಿಂದ ನಮಗೆ ಬಂದಿದ್ದ ಫೀಡ್ಬ್ಯಾಕ್ ಏನಂದ್ರೆ ಮೇಡಮ್, ನಿಮ್ ಫೀಡ್ ಎಲ್ಲದಕ್ಕಿಂತ ಚೆನ್ನಾಗೈತಿ, ನಿಮ್ದಿಂದ ನಮಗೆ ಕೋಳಿ ಮತ್ತ ಹೊಳಿ ತತ್ತಿ ಡ್ಯಾಮೇಜ್ ಬರುವಂಗಿಲ್ಲ, ಹೊಳಿ ಸಣ್ಣ ಸೈಜ್ ಬರುವಂಗಿಲ್ಲ, ಎಲ್ಲ ನಿಮ್ದು ಒಂದ್ ಲೆವೆಲ್ ಸೈಜ್ ಬರ್ತಾವು ನಮ್ಮ, ಅದರಿಂದ ನಮಗೆ ಉಳಿತಾಯ ಐತಿ. ಇಲ್ಲಿ ನಮ್ ಇವ್ರದೊಂದು ಒಂದ್ ಟ್ರೇ ಹೆಚ್ಚಿಗೆ ಬಂದ್ರು ಅಂದ್ರೆ ಅವ್ರಿಗೆ ಇಲ್ಲಿ ಲುಕ್ಸಾನ ರೀ ಮೇಡಮ್. ಹೆಂಗಂತಂದ್ರೆ ಈಗ ಅದ ಡ್ಯಾಮೇಜ್ ಬಂದಿರ್ತಾವ್ರಿ, ನಿಮ್ಮ ಸೈಜ್ ಕಮ್ಮಿ, ಅವನ ತತ್ತಿ ಒಯ್ದುಲ್ರಿ ಮೇಡಮ್, ರೇಟ್ ಡೌನ್ ಮಾಡ್ತಾನ್ರಿ ರೈತರಿಗೆ, ಅವೆಲ್ಲ ಮ್ಯಾಟರ್ ಆಕೈತ್ರಿ ಮೇಡಮ್. ಅಲ್ಲಿ ಡ್ಯಾಮೇಜಸ್ ಅಂದ್ರೆ ಕಮ್ಮಿ ರೀ, ಅಂದ್ರೆ ಬೇರೆ ಕಂಪ್ನಿ ಕಂಪೇರ್ ಮಾಡಿದ್ರೆ ನಮ್ಗೆ ಕಮ್ಮಿ ರೀ, ಮತ್ತೆ ಕೋಳಿ ಸಾಯುವಿಕೆ ಒಳಗೂ ಕಮ್ಮಿ ರೀ. ಆಮೇಲೆ ನೀವು ಈ ರೀತಿ ಸ್ಪರ್ಧಾತ್ಮಕವಾದಂತಹ ಏನು ಈ ಉದ್ಯಮ ಇದ್ದಾಗ ಈ ಒಳ್ಳೆ ಗುಣಮಟ್ಟದ ಒಂದು ಪ್ರಾಡಕ್ಟ್ ತಯಾರ ಮಾಡಿ ಅದರ ಜೊತೆಗೆ ರೇಟು ನೀವು ರೀಸನೇಬಲ್ ಇಡಬೇಕಾಗ್ತದೆ, ಅಂದ್ರೆ ರೈತರು ತಗೊಳ್ಳುವಂಗಿರ್ಬೇಕು. ಬಟ್ ನಾವು ಆಮೇಲೆ ರೈತರ ಅವ್ ಒಪ್ಪಕೊಂಡಪ್ಪ ಅಂತಂದ್ರೆ ನಾವು ಅವ್ರಿಗೆ ಕನ್ವಿನ್ಸ್ ಮಾಡಬಹುದ್ರಿ, ಅಂದ್ರೆ ರೈತರು ತೃಪ್ತಿ ಆಗಿರ್ತಾನ್ರಿ. ಅವಾಗ ನಮಗೆ ನೀವು ರೇಟ್ ಹೆಚ್ಚಿಗೆ ಮಾಡಿದ್ರು ನಮಗೇನು ಲುಕ್ಸಾನ್ ಇಲ್ಲ, ನೀವು ಮಾಡ್ರಿ ಅಂದಾಗ ನಾವು ಮಾಡಬಹುದ್ರಿ. ಅಂದ್ರೆ ನಾವು ಸ್ಟಾರ್ಟಿಂಗ್ ಮುಂದೆ ಮಾಡಕ್ ಬರುದಿಲ್ಲ ಮೇಡಮ್, ಈಗ ಸ್ಟಾರ್ಟಿಂಗ್ ನಾವು ಎಲ್ಲ ರೈತರಿಂದನು ಕೇಳಿ ಕಲ್ಕೊಳ್ಳೋದು ಬಹಳ ಇರ್ತದ್ರಿ ಮೇಡಮ್. ಈಗ ನಾವ ಡೈರೆಕ್ಟ್ ಆಗಿ ಈಗ ಹೊಸದಾಗಿ ನಾವು ಕೇಳ್ತೀರಿ ಅವ್ರಿಗೆ ಏನ್ ಪ್ರಾಬ್ಲಮ್ ಅದಾವ ನಿಮ್ಗೆ ಅಂತ ಎಲ್ಲಾ ತರ ರೀ. ಈಗ ಅವ್ರು ನಮ್ ಫೀಡಿಂತ್ರ ಒಂದ್ ಐದು ಫಾರ್ ಎಕ್ಸಾಂಪಲ್ ಐದ್ರೆ ಜಾಸ್ತಿ ಆಯ್ತು ಅನ್ಕೋರಿ, ಅವ್ರಿಗೆ ಅಷ್ಟು ಪ್ರಾಫಿಟೇಬಿಲಿಟಿ ಜಾಸ್ತಿ ಆಗಿರುತ್ತೆ. ಹೌದಲ್ಲ, ಅಷ್ಟು ಲಾಭ ಪಡ್ಕೋತಾರೆ ಅವರು ಅಷ್ಟು. ಆಮೇಲೆ ಈಗ ಫಾರ್ ಎಕ್ಸಾಂಪಲ್ ಅಷ್ಟು ಡ್ಯಾಮೇಜ್ ಕಮ್ಮಿ ಆದ್ರೆ ಅಷ್ಟು ಅವ್ರಿಗೆ ಲಾಭನ ಅಡಿಷನಲ್ ಇನ್ಕಮ್ ಆಗುತ್ತೆ ಕಂಪ್ಲೀಟ್ಲಿ. ಅವಾಗ ನಾವು ಅವ್ರದ್ದು ಅದಕ್ಕಿಂತ ನಾವು ಒಂದು 10 ರೂಪಾಯಿ ಜಾಸ್ತಿ ಮಾಡಿ ಅಂದ್ರೆ ಅವ್ರಿಗೆ ಅಲ್ಲಿ 50 ರೂಪಾಯಿ ಲಾಭ ಆಗಿರುತ್ತೆ ಅವ್ರಿಗೆ. ಈ ಮಾರ್ಕೆಟ್ ಅಲ್ಲಿ ಅವ್ನು ಇನ್ನೊಬ್ರು ಯಾರೋ ಆದ್ರೂ 10 ರೂಪಾಯಿ ಕಮ್ಮಿ ಕೊಟ್ಟು ಬಟ್ ಕಮ್ಮಿ ಇದ್ದ ನಮ್ದು 10 ರೂಪಾಯಿ ಜಾಸ್ತಿ ಚಾರ್ಜ್ ಮಾಡಿದ್ರು ಅವ್ರದ್ದು 20 ರೂಪಾಯಿ ಲಾಭ ಜಾಸ್ತಿ ಆಗುತ್ತೆ ನಮ್ಮಿಂದ. ಅಂದಾಗಲಿ ಹೋಗಿ ಹೋಗೋದೇ ಇದ್ರ ಸಂಬಂಧ ರೀ ಮೇಡಮ್, ಅವ್ರಿಗೆ ತಿಳಿಸಿ ಹೇಳಕ್ರಿ. ಅಂದ್ರೆ ಅವ್ರಿಗೆ ಏನ್ರಿ ನಮ್ದು ಫೀಡಿಂಗ್ ರೇಟ್ ಹೈ ಇರತೈತಿ, ಇದ್ ಹೆಂಗ ಇವ್ರದ್ ಕಮ್ಮಿ ಐತಿ ಅಂತ ಹಿಂಗ್ ಫಿಕ್ಸ್ ಆಗಿಬಿಟ್ಟಿರ್ತಾರ್ರಿ ರೈತರು. ಅದಕ್ಕ ಇಲ್ಲಿ ನೋಡ್ರಿ ನಿಮ್ಗೆ ಕಮ್ಮಿ ಆಗಿದ್ದು ಇಲ್ಲೇ ತಗೊಂಡ್ ಹೊಂಟೈತಿದ್ ಡ್ಯಾಮೇಜ್ ಅದು ಇದು ಅಂತ ಹೇಳಿ, ಇಲ್ಲಿ ನಮ್ದು ಜಾಸ್ತಿ ಇದ್ರು ನಿಮ್ಗೆ ಇಲ್ಲಿ ಲಾಭ ಬರಾಕತ್ತದ. ಯಾಕಂದ್ರೆ ನೀವು ಒಳ್ಳೆ ಗುಣಮಟ್ಟದ ಏನು ಆಹಾರ ಕೊಟ್ಟಿರಿ, ಕೋಳಿ ಆಹಾರ ತಯಾರಿಸೋರು. ಸದ್ಯಕ್ಕೆ ನಾವು ಮಾರ್ಕೆಟ್ಗೆ ಕಂಪೇರ್ ಕೂಡ ಆಯ್ತು, ನಮ್ದೇನ್ ಜಾಸ್ತಿ ಒಂದ್ ಜಾಸ್ತಿ ಪ್ರೈಸ್ ಅಂತೀನಲ್ಲ. ನೀವು ಬೆಲೆಯನ್ನ ಕೂಡ ಸ್ಪರ್ಧಾತ್ಮಕವಾಗಿ ಕಡಿಮೆನ ಇಟ್ಟಿರಿ. ನೀವು ಕಂಪೇರ್ ಮಾಡಿದಾಗ ಬಹಳ ಕ್ವಾಲಿಟಿ ಲಾಭ ಕಡಿಮೆ ಮಾಡ್ಕೊಂಡಿರಿ, ಆದ್ರೆ ಒಳ್ಳೆ ಗುಣಮಟ್ಟದ ಉತ್ಪನ್ನವನ್ನ ಕೋಳಿ ಆಹಾರವನ್ನ ಕೊಟ್ಟಿರಿ. ಇನ್ನ ಬಹಳ ಮಂದಿ ಈ ಕಾರ್ಯಕ್ರಮ ಕೇಳ್ತಾರ, ರೈತ ಬಾಂಧವರೆಲ್ಲ ಕೇಳ್ತಾರ, ಅವ್ರ ಮನೆಯಲ್ಲಿ ನಿಮ್ ವಯಸ್ಸಿನ ಮಕ್ಕಳು ಇರ್ತಾರ, SSLC PUC ಓದಿರ್ತಾರ, ನಿಮ್ ಹಂಗ ಅಗ್ರಿ ಗ್ರಾಜುಯೇಟ್ಸ್ ಅಲ್ಲ ಅಂದ್ರ ಕೃಷಿ ಪದವೀಧರರು ಇಲ್ಲದೇ ಇರಬಹುದು, ಅವರಿಗೆ ಇದನ್ ಕೇಳಿ ತಮ್ದ ಉದ್ಯಮ ಶುರು ಮಾಡಬೇಕು ಅಂತ ಅಂದ್ಕೊಂಡ್ರೆ ನೀವು ಅವ್ರಿಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ, ಹೆಂಗ್ ಶುರು ಮಾಡಬೇಕು, ಮತ್ತೆ ಅವ್ರಿಗೆ ಒಂದ್ ಸ್ವಲ್ಪ ಐಡಿಯಾ ಕೊಡ್ರಿ ಏನ್ ಮಾಡಬಹುದು ಅಂತ ಹೇಳಿ ನಿಮ್ ಪ್ರಕಾರ. ಈಗ ಫಾರ್ ಎಕ್ಸಾಂಪಲ್ ಯಾರು PUC ಮುಗಿಸಿರ್ತಾರ ಮನೆಯಲ್ಲಿ, ಅವ್ರು ಸಣ್ಣದಾಗಿ ಏನೋ ಅಲ್ಲಿ ಸಣ್ಣ ಜಾಬ್ ಮಾಡ್ತಿರ್ತಾರ, ಸಣ್ಣದಂದ್ರೆ ಯಾವ್ದೋ ಊರಲ್ಲಿ ಏನೋ ಮಾಡ್ತಿರ್ತಾರ, ಕೃಷಿ ಕಾರ್ಮಿಕರ ಆಗಿರ್ಬಹುದು, ಕೃಷಿ ಕಾರ್ಮಿಕರ ಆಗ್ತಿರ್ತಾರ. ಸೊ ಅವ್ರು ಏನ್ ಮಾಡಬಹುದು ಅಂದ್ರೆ, ಒಂದು ಅವ್ರ ಊರಲ್ಲಿ ಏನ್ ಮಾರ್ಕೆಟ್ ಅಲ್ಲಿ ಏನ್ ಗ್ಯಾಪ್ ಇದೆ ಅಂದ್ರೆ, ಫಾರ್ ಎಕ್ಸಾಂಪಲ್ ಏನ್ ನೀಡ್ ಇದೆ ಅವ್ರ ಸರೌಂಡಿಂಗ್, ಫಾರ್ ಎಕ್ಸಾಂಪಲ್ ಅವ್ರ ಊರಾಗ ಏನ್ ಬೇಕು ಅವ್ರಿಗೆ, ಜನರಿಗೆ ಏನ್ ಬೇಕು, ಜನರಿಗೆ ಏನ್ ಬೇಕು. ಒಂದ್ ಕಸ್ಟಮರ್ ಮೇನ್ ಅಂದ್ರ ನಾವು ಥಾಟ್, ನಾವು ರೂಮಲ್ಲಿ ಕುಂತು ನಾವು ಏನ್ ಮಾಡಬಹುದು ಥಿಂಕ್ ಮಾಡೋಕ್ಕಿಂತ ಮಾರ್ಕೆಟ್ ಅಲ್ಲಿ ಮಾರ್ಕೆಟ್ ಹೋಗ್ಬೇಕು ಫಸ್ಟ್. ಮಾರ್ಕೆಟ್ ಹೋಗಿ ಇವ್ ಏನೇನೋ ಗ್ಯಾಪ್ ಅದಾವ್ರ ಮಾರ್ಕೆಟ್ ಅಲ್ಲಿ, ಬಹಳ ಗ್ಯಾಪ್ ಅದಾವ. ಫಾರ್ ಎಕ್ಸಾಂಪಲ್ ಈಗ ಮಾರ್ಕೆಟ್ ತತ್ತಿ ಪ್ರೊಡ್ಯೂಸ್ ಮಾಡೋರಿಗೆ ತತ್ತಿದ ಅಂಗಡಿ ಕೊಡೋರು ಕರೆಕ್ಟ್ ಕಡಿಮೆ ಇರ್ತಾರ. ಆಮೇಲೆ ಇನ್ನೊಬ್ರು ಏನೋ ಒಬ್ರು ಗೊಬ್ಬರ ಸಿಗ್ತಾರಲ್ಲ ಊರಲ್ಲಿ, ಒಬ್ಬೊಬ್ರು ಮಶ್ರೂಮ್ ಡಿಮ್ಯಾಂಡ್ ಇರುತ್ತೆ ನಿಯರ್ ಬೈ ಸಿಟಿಯಲ್ಲಿ, ಪರ್ಗಣ ಧಾರವಾಡಲ್ಲಿ ರೆಸ್ಟೋರೆಂಟ್ ಅಲ್ಲಿ ಮಶ್ರೂಮ್ ಡಿಮ್ಯಾಂಡ್ ಇರುತ್ತೆ, ಬೆಂಗಳೂರಿಂದ ತರಿಸಿರ್ತಾರ ಮಶ್ರೂಮ್. ಸೊ ನಮಗೆ ಯಾವ್ದೋ ಆಗಲಿ ನಾವು ಇದ ಕರೆಕ್ಟ್ ಅಂತ ಹೇಳಕ್ ಬರಲ್ಲ. ಆ ಮಾರ್ಕೆಟ್ಗೆ ಆ ಲೊಕೇಶನ್ ಅಲ್ಲಿ ಏನ್ ಮಾರ್ಕೆಟ್ ಗ್ಯಾಪ್ ಇದೆ, ಆಮೇಲೆ ಏನ್ ರೈತರಿಗೆ ಅಥವಾ ರೈತರಿಗೆ ಅಂತ ಅಲ್ಲ ಬೇರೆ ಯಾರಿಗಾದ್ರೂ ಹೋಟೆಲ್ದವ್ರಿಗೆ, ಆಮೇಲೆ ಕಿರಾಣಿ ಶಾಪ್ದವ್ರಿಗೆ, ಆಮೇಲೆ ಏನಾದ್ರೂ ಅಲ್ಲಿ ಏನಾಗುತ್ತೆ ಒಂದ್ ಏನಾದ್ರು ಜಾಸ್ತಿ ಪ್ರೊಡ್ಯೂಸ್ ಆಗ್ತಿರುತ್ತೆ. ಫಾರ್ ಎಕ್ಸಾಂಪಲ್ ಶೇಂಗಾ ಪ್ರೊಡ್ಯೂಸ್ ಆಗಿರುತ್ತೆ ಆ ಊರಲ್ಲಿ, ಅದನ್ನ ಪ್ರೊಸೆಸಿಂಗ್ ಯಾರು ಮಾಡ್ತಿರಂಗಿಲ್ಲ, ಡೈರೆಕ್ಟ್ಲಿ ಸೆಲ್ ಮಾಡ್ತಾರೆ, ಬರೀ ರಾ ಮೆಟೀರಿಯಲ್ ಸೆಲ್ ಮೌಲ್ಯವರ್ಧನೆ ಮಾಡಬೇಕು, ಮೌಲ್ಯವರ್ಧನೆ ಮಾಡುವ ಅಪರ್ಚುನಿಟಿ ಇರುತ್ತೆ ಅವ್ರಿಗೆ. ಅದು ಏನೋ ಮಾರ್ಕೆಟ್ ಅಲ್ಲಿ ಏನ್ ನೆಸೆಸಿಟಿ ಇದೆ, ಆಮೇಲೆ ಅದ್ರಲ್ಲಿ ಅಮೌಂಟ್ ಪೇ ಮಾಡಕ್ ರೆಡಿ ಇದಾರೆ, ಅದನ್ನ ನಾವು ಸರ್ವಿಸ್ ಕೊಟ್ಟರೆ ಅಥವಾ ಸರ್ವಿಸ್ ಅಥವಾ ಪ್ರಾಡಕ್ಟ್ ಅದನ್ನ ನಾವು ಕೊಟ್ಟರೆ ರೈತರಿಗೆ ಅಥವಾ ಯಾರಾದ್ರೂ ಕಸ್ಟಮರ್ಗೆ. ಸೊ ಅದನ್ನ ಅವ್ರು ಮೊದಲು ಸ್ಟಡಿ ಮಾಡ್ಬೇಕು ಮೊದಲು, ಆಮೇಲೆ ಕೆಲಸ ಮಾಡ ಅದ್ರ ರಿಲೇಟೆಡ್ ಸ್ವಲ್ಪ ಮಾರ್ಕೆಟ್ ಅಲ್ಲಿ ಅಡ್ಡಾಡ್ಬೇಕು, ಅದ್ರ ರಿಲೇಟೆಡ್ ಜನರಿಗೆ ಜನರ ಜೊತೆ ಮಾತಾಡಬೇಕು ಆ ಮಾರ್ಕೆಟ್ ರಿಲೇಟೆಡ್. ಅವಾಗ ಅವ್ರಿಗೊಂದು ಐಡಿಯಾ ಬರುತ್ತೆ, ಆಮೇಲೆ ಒಂದ್ಸಲ ಅವ್ರಿಗೆ ಐಡಿಯಾ ಬಂದ ಮೇಲೆ ಲೈಕ್ ಐಡಿಯಾ ಅದನ್ನ ಅಂದ್ರೆ ಈ ಊರೊಳಗೆ ಏನ್ ಬೇಕು, ಎದ್ರ ಕೊರತೆ ಅದ, ನಾ ಇದನ್ನ ಮಾರಿದ್ರೆ ತಗೊಳಕು ಜನ ಅದಾರ, ರೊಕ್ಕ ಕೊಡಕು ಜನ ಅದಾರ, ನಾ ಲಾಭನು ಮಾಡ್ಕೋಬಹುದು. ಅದನ್ನ ಒಂದು ಅವ್ರಿಗೆ ಮಾರ್ಕೆಟ್ ಐಡಿಯಾ ಬಂತಂದ್ರೆ ಸಣ್ಣದಾಗಿ ಚಲೋ ಮಾಡ್ಬೇಕ್ರಿ ಮೇಡಮ್, ಸಣ್ಣದಾಗಿ ಹೋಗಿಲೆ ರೊಕ್ಕ ಕೂಡಿಸಿ ಸಾಲ ತಂದು ಮಾಡಬಾರ್ದು. ಆಮೇಲೆ ಸಣ್ಣದಾಗಿ ಮಾಡಿ ಟೆಸ್ಟ್ ಮಾಡ್ಬೇಕು, ಯಾಕಂದ್ರೆ ನಾವು 10 ಐಡಿಯಾ ಇದಾಗ ಅದ್ರ ಒಂದ್ ಐಡಿಯಾ ವರ್ಕ್ ಆಗಿರ್ತಾವ. ಅದಕ್ಕೆ ನಾವು ಈಗ ನನಗೆ ಅನಿಸಾಕತೈತಿ ಇಲ್ಲಿ ಎಗ್ ಮಾರ್ಕೆಟ್ ಎಗ್ ಮಾರ್ಕೆಟ್ ಲಿಂಕೇಜ್ ಇಲ್ಲ ಅಂತಂದ. ಸೊ ಅದನ್ನ ನಾವು ಸ್ಟಾರ್ಟ್ ಮಾಡಬೇಕು ಸಣ್ಣ ಪ್ರಮಾಣ, ಒಂದೊಂದು ಸಣ್ಣ ರೈತನ ಜೊತೆ ಸ್ಟಾರ್ಟ್ ಮಾಡಬಹುದು. ಅದನ್ನ ನಾವು ಚಲೋ ಅನ್ಸಾಕೈತಿ, ಮಾರ್ಕೆಟ್ ಚಲೋ ಅನ್ಸಾಕತ್ತೆ, ಆಮೇಲೆ ಅದನ್ನ ನಾವು ಸ್ಕೇಲ್ ಮಾಡೋದು ಇನ್ನು ದೊಡ್ಡ ಪ್ರಮಾಣದಿಂದ ಇದನ್ನ ಮಾಡಬಹುದು ಅಂತ ಅನ್ಸತ್ತ, ಅದನ್ನ ಅವ್ರು ಬೆಳೆಸ್ಕೊಂತ ಹೋಗ್ಬೋದು. ಸೊ ಇದ ಒಂದು ಐಡಿಯೇಷನ್ ಫೇಸ್, ಪ್ರೊಟೋಟೈಪ್ ಡೆವಲಪ್ಮೆಂಟ್ ಫೇಸ್ ಅಂತಾರೆ. ಸೊ ಅದಾದ್ಮೇಲೆ ಮೇಡಮ್ ಈಗ ಆಮೇಲೆ ಅದ ಪ್ಯಾರಲಲಿ ಅದ್ರ ಜೊತೆನ ಗೌರ್ಮೆಂಟ್ ಸ್ಕೀಮ್ಗೆ ಅಪ್ರೋಚ್ ಆಗ್ಬೇಕು, ರಫ್ತಾರ್ ಆಗಲಿ ನಬಾರ್ಡ್ ಆಗಲಿ, ಆಮೇಲೆ ಯಾರಾದರೂ ಉದ್ಯಮಿ ಆಲ್ರೆಡಿ ಮಾಡ್ತಿದ್ದೆ ಅವ್ರಿಗೆಲ್ಲ ಅಪ್ರೋಚ್ ಆಗ್ಬೋದು, ನಮಗೆ ಹಿಂಗೆ ಮಾಡತ್ತೆ ಇನ್ವೆಸ್ಟ್ಮೆಂಟ್ ಕೊಡ್ರಿ, ಇಕ್ವಿಟಿ ಆಗಿ ಏಂಜಲ್ ಇನ್ವೆಸ್ಟರ್ಸ್ ಆಗಿ, ಅಥವಾ ಗೌರ್ಮೆಂಟಲ್ಲಿ ನಮ್ಮ ನಬಾರ್ಡ್ ಅಂಡರ್ ಸ್ಕೀಮ್ಸ್ ಇರ್ತಾವ. ಆಮೇಲೆ ಈಗ ಬೇರೆ ಬೇರೆ ಅವ್ರು ಏನ್ ಮಾಡ್ರಿ, ಫೌಂಡೇಶನ್ ಅಂತಿದೆ, ವಿಲ್ಲ ಗುರು ಅಂತಿದೆ, ಸೋಷಿಯಲ್ ಅಲ್ಪ ಅಂತಿದೆ ಮೇಡಮ್, ಆಮೇಲೆ ಉಪಾಯ ಸೋಷಿಯಲ್ ವೆಂಚರ್ಸ್ ಅಂತಿದೆ. ಸಿಕ್ಕಾಪಟ್ಟೆ ನೀವು ಆನ್ಲೈನ್ ಬೇರೆ ಸರ್ಚ್ ಮಾಡಿದ್ರೆ ಐ ವಾಂಟ್ ನೀವು ChatGPT ಯೂಸ್ ಮಾಡಬಹುದು, ಎಸ್ಪೆಷಲಿ ಅದನ್ನ ಸರ್ಚ್ ಮಾಡಿದ್ರೆ ನಾ ಹಿಂಗೆ ಸ್ಟಾರ್ಟ್ಅಪ್ ಮಾಡ್ಬೇಕಂತ ಮಾಡಿ ಯಾವ್ದು ನಮಗೆ ಗೌರ್ಮೆಂಟ್ ಸ್ಕೀಮ್ ಯಾವ್ದವ ಅಂತ ಸರ್ಚ್ ಮಾಡ್ರೆ ಒಂದು ಸ್ಟಾರ್ಟ್ಅಪ್ ಇಂಡಿಯಾದಲ್ಲಿ ನಿಮ್ಗೆ ಒಂದು 100 ಲಿಸ್ಟ್ ಬರ್ತಾವ್ರು. ಬೈರಾಕ್ ಅಂತಿದೆ ಮೇಡಮ್, ಬೈರಾಕ್ ಅಲ್ಲಿ ಬಿಗ್ ಗ್ರ್ಯಾಂಟ್ ಅಂತಿದೆ. ಸೊ ಸಿಕ್ಕಾಪಟ್ಟೆ ಅಪರ್ಚುನಿಟಿ ಗೂಗಲ್, ಯಾಕಂದ್ರೆ ಈಗಿನ ಟೈಮ್ ದಾಗ ಗೂಗಲ್ ದಾಗ ಎಲ್ಲ ಇಂಟರ್ನೆಟ್ ಎಲ್ಲಾರ್ಗೂ ಗೊತ್ತು, ಅದರ ಸರಿ ಉಪಯೋಗ ಮಾಡಬೇಕು. ಸರ್ಚ್ ಮಾಡ್ರೆ ಅದನ್ನ ಗೌರ್ಮೆಂಟ್ ಅಲ್ಲಿ ಯಾವ ಸ್ಕೀಮ್ ಅದಾವ ನಿಮ್ಗೆ ಯಾವ ಅಪ್ಲೈ ಹಾಕೋ ಅಂತ ನೀವು ಶಾರ್ಟ್ ಲಿಸ್ಟ್ ಮಾಡ್ಕೊಂಡು ಅದಕ್ಕೆ ಅಪ್ಲೈ ಮಾಡ್ಬೇಕು. ಅದನ್ನ ಅಪ್ಲೈ ಮಾಡಕ್ಕೆ ಇನ್ನು ಹೆಂಗ್ ಬೆಟರ್ ಅಪ್ಲೈ ಮಾಡಬಹುದು, ಏನ್ ನಾವು ಮಿಸ್ ಮಾಡತ್ತೆ, ಯಾಕೆ ಸ್ಟಾರ್ಟ್ ಮಾಡಬೇಕಾಗುತ್ತೆ, ಶ್ರಮ ಪಡಬೇಕು, ಶ್ರಮ ಪಡಬೇಕಾಗುತ್ತೆ. ಇವನ್ ನಾವು ಬಹಳ ಸಣ್ಣವರು, ನಾವು ಇವನ್ ನಿಮ್ಮ ಅನುಭವದ ಮೇಲೆ ಹೇಳ್ತೀವಿ. ಒಟ್ಟು ಮನುಷ್ಯಾಗ ಅಂದ್ರ ಅದ್ ಬಾಳ ಕ್ಯೂರಿಯಸ್ ಇರ್ಬೇಕು ಮನುಷ್ಯ, ಆಸಕ್ತಿ ಇರ್ಬೇಕು ಎಲ್ಲದ್ರಾಗೂ, ಕ್ವಶನ್ ಕೇಳ್ಬೇಕು ಹೋದವ್ರಿಗೆಲ್ಲ, ಆಮೇಲೆ ಇದಂಗಾಗತ್ತೆ ಇದಂಗಾಗತ್ತೆ. ಆಮೇಲೆ ನಾಚಿಕೆ ಪಟ್ಕೋಬಾರ್ದು, ಯಾಕಂದ್ರೆ ನೀವು ನಿಮ್ಮ ಉತ್ಪನ್ನ ಮಾರಾಟ ಮಾಡ್ಬೇಕು, ನಾಚ್ಕೋಬಾರ್ದು, ನಾಚ್ಕೋಬೇಡ. ಆಮೇಲೆ ಏನಾಗುತ್ತೆ ಮೇಡಮ್, ಬಹಳ ಮಂದಿ ಏನೊಂದ ಬಿಸ್ನೆಸ್ ಮಾಡ್ತಂದಾಗ ಎಲ್ಲರೂ ಈಗ ನಮಗಾದ್ರೂ ಬಹಳ ಮಂದಿ ಸ್ಟಾರ್ಟಿಂಗ್ ಏನ್ ಮಾಡತ್ತಾರ, ಅವರು MBA ಮಾಡುವ ಓದ್ಬೇಕಿತ್ತು, ಅದಕ್ಕೆ ಸುಮ್ಮ ಒಬ್ಬರ ಸುಮ್ಮ ಏನೋ ಏನೋ ಟೈಮ್ ವೇಸ್ಟ್ ಮಾಡ್ತಾರ ಅನ್ಕೊಂತಿರ್ತಾರ ಬಹಳ ಜನ. ಸೊ ಬಹಳ ಜನ ಬಹಳ ಬಹಳ ತರ ಅಂತಿರ್ತಾರ, ಬಟ್ ಅದನ್ನ ನೀವು ನಿಮ್ ಬಗ್ಗೆ ನಿಮಗೆ ಕ್ಲಾರಿಟಿ ಇರಬೇಕು. ಸೊ ನೀವ್ ಏನ್ ಮಾಡತ್ತೀರಿ, ನೀವ್ ಏನ್ ಮಾಡತ್ತೀರಿ, ಜನ ಏನೋ ಅಂತ ಅಂದ್ರು, ಬಟ್ ಅದನ್ನ ಆ ಚರ್ಮ ದಿಕ್ಕ ಚರ್ಮ ಅಂತಾರ, ಎಮ್ಮಿ ಚರ್ಮ ಮಾಡ್ಕೋಬೇಕು, ಎಲ್ಲವನ್ನು ಸ್ವೀಕಾರ ಮಾಡ್ಬೇಕು. ಸಮಟೈಮ್ಸ್ ವಿ ಶುಡ್ ಬಿ ವಿಲಿಂಗ್ ಟು ಬಿ ಫುಲಿಶ್ ಅಂದ್ರೆ ನೀವು ಸ್ವಲ್ಪ. ಸೊ ಆತರ ಇರ್ಬೇಕು. ಆಮೇಲೆ ಆಮೇಲೆ ಮೇನ್ ಅಂದ್ರೆ ನಾನು ಬಾಳ ಕಡೆ ಎಲ್ಲ ಕೇಳ್ಬೇಕಾದ್ರೆ ನಾನು ಬಾಳ ಕಡೆ ಕೇಳ್ತಿರ್ತೇನೆ ಟಾಕ್ಸ್. ಸೊ ನೀವು ಯಾವತ್ತು ಬಿಡಕ್ ಹೋಗ್ಬಾರ್ದು, ನೆವರ್ ಗಿವ್ ಅಪ್, ನೆವರ್ ಗಿವ್ ಅಪ್. ಸೊ ಓನ್ಲಿ ಸಕ್ಸಸ್ ಅಂಡ್ ಫೇಲ್ಯೂರ್ ಡಿಫರೆನ್ಸ್ ಅಂದ್ರೆ ನೆವರ್ ಗಿವ್ ಅಪ್ ಅಂದ್ರೆ ಒಬ್ಬ ಯಾರೊಬ್ಬ ಬಿಟ್ಟಿರಂಗಲ್ಲ, ಅವನ ಮೇ ಬಿ ಸಕ್ಸಸ್ಫುಲ್ ಆಕ್ಕ, ಮಾರ್ಕೆಟ್ ನಾವು ಹೇಳ್ತೀನಿ ಜಾಸ್ತಿ ಜನ ಇರ್ಕೋತ ಹೋಗಿ ಅವ್ನು ಸಕ್ಸಸ್ಫುಲ್ ಆಕ್ಕನಷ್ಟು. ಬಹಳ ಸಿಂಪಲ್ ಲಾಜಿಕ್ ಐತಿದ್ರೆ. ಸೊ ಜಸ್ಟ್ ಯು ಡೋಂಟ್ ಗಿವ್ ಅಪ್, ಜಸ್ಟ್ ಡೋಂಟ್ ಡೈ ಅಷ್ಟೇ. ಈಗ ಬಹಳ ಮಂದಿ ಏನಂತ ತಿಳ್ಕೊಂಡ್ಬಿಡ್ತಾರ, ಸ್ಟಾರ್ಟ್ಅಪ್ ಅನ್ನೋ ಶಬ್ದ ಕೇಳುತ್ತಲೇ ಅದ ಏನೋ ಬ್ಯಾರದೈತಿದ ಅಂತ ತಿಳ್ಕೊಂಡ್ಬಿಡ್ತಾರ. MBA ಕಲ್ತವ್ರಿಗೆ, ದೊಡ್ಡ ದೊಡ್ಡ ಶ್ರೀಮಂತರಿಗೆ ಅದ ಸ್ಟಾರ್ಟ್ಅಪ್ ಅಂದ್ರೆ ನಮ್ ಕನ್ನಡದಾಗ ನಾವು ಒಂದ್ ಸ್ವಂತ ವ್ಯಾಪಾರ ಮಾಡುದೇ ಹೌದಲ್ರಪ್ಪ. ಸ್ಟಾರ್ಟ್ಅಪ್ ಈ ದೊಡ್ಡ ದೊಡ್ಡ ಶಬ್ದ, ಈ ಸ್ಟಾರ್ಟ್ಅಪ್ ಏನು, ಸ್ಟಾರ್ಟ್ಅಪ್ ಅಂದ್ರೆ ನಿಮ್ ಪ್ರಕಾರ ಯಾವ್ದೋ ರೀತಿಯೊಳಗೂ ಮಾಡಬಹುದು ಮೇಡಮ್. ಸ್ಟಾರ್ಟ್ಅಪ್ ಅಂತಂದ್ರೆ ಈಗ ನಾವು ಮಾಡತ್ತಲ್ಲಿ ಇದಷ್ಟೇ ಅಂತಲ್ರಿ ಮೇಡಮ್, ಈಗ ಕುರಿದು ಅದರೊಳಗೆ ಬರ್ತೈತಿ, ಕುರಿ ಸಾಕಾಣಿಕೆ ಮಾಡಬಹುದು, ರಸಗೊಬ್ಬರ ತಯಾರಿಕೆ ಮಾಡಬಹುದು. ಸೈಲೇಜ್ ಬಹಳ ಡಿಮ್ಯಾಂಡ್ ಇದೆ ಮೇಡಮ್. ಸೈಲೇಜ್ ಅಂದ್ರೆ ಅದನ್ನ ಏನಪ್ಪ ಅಂದ್ರ ಈ ಮೇವನ ಅದನ್ನ ಗಾಳಿ ಗಾಳಿ ಇಲ್ಲಾರ ಜಾಗದ ಹಾಕಿ ಅದನ್ನ ಪ್ಯಾಕ್ ಮಾಡಿ ಮಾರೋದು ಅಂತ ಸೈಲೇಜ್. ಹಾ, ಮತ್ತೆ ಎಷ್ಟೊಂದು ಅವಕಾಶ ಅದಾವ ತಮ್ಮ ಸುತ್ತಮುತ್ತಲಿನ ಜಗತ್ತಿಗೆ ಕಣ್ ತಕ್ಕೊಂಡು ಯಾರು ಏನ್ ಬೇಕು ಅದನ್ನ ಕೊಡ್ಬೇಕು, ಸ್ಪರ್ಧಾತ್ಮಕ ಬೆಲೆಯೊಳಗೆ ಕೊಡ್ಬೇಕು, ಶ್ರಮ ಪಡ್ಬೇಕು. ಹೌದಿಲ್ರಪ್ಪ, ಅಂದ್ರೆ ಅದರಿಂದ ರೈತರಿಗೂ ಅನುಕೂಲ ಆಗತ್ತೆ. ಅಂದ್ರೆ ನಮ್ದು ಏನ್ ಇರ್ಬೇಕಂದ್ರೆ ಮೋಟಿವ್ ರೀ ಮೇಡಮ್, ನಮ್ಮಿಂದ ರೈತರಿಗೆ ಅನುಕೂಲ ಆಗಿರ್ಬೇಕ್ರಿ. ಅಂದ್ರೆ ಯಾವ್ದೋ ಒಂದು ಸ್ಟಾರ್ಟ್ಅಪ್ ಮಾಡಿದಾರ, ರೈತರ ಸ್ಟಾರ್ಟ್ಅಪ್ ಮಾಡಿದಾರ ಅಂದ್ರೆ ಅಂದ್ರೆ ಈ ತರ ಕಮರ್ಷಿಯಲ್ ಆಗಿ ಮಾಡಕತ್ತವ್ರಿ, ರೈತರಿಗೆ ಅನುಕೂಲ ಆಗುವಂಗ್ ಮಾಡ್ಬೇಕ್ರಿ. ರೈತರ ಏನರ ಸ್ಟಾರ್ಟ್ಅಪ್ ಮಾಡ್ಕೊಳಕತ್ರೆ ಹೇಳಿದ್ನಲ್ರಿ ಮೇಡಮ್, ಕುರಿ ಕೋಳಿ ಮತ್ತೆ ಇದು ಹೈನುಗಾರಿಕೆ ಈ ಟೈಪ್ ಮಾಡ್ಕೊಂಡ್ರೆ ಅವ್ರಿಗೆ ಅಂದ್ರೆ ಅವ್ರ ಹೊಲದಾಗನ ಅವ್ರಿಗೆ ಸಿಗ್ತೈತ್ರಿ ಮೇಡಮ್ ರಾ ಮೆಟೀರಿಯಲ್ಸ್ ರೀ. ಅದರಿಂದ ಅವ್ರಿಗೆ ಇನ್ನೂ ಹೆಚ್ಚಿಂದ ಪ್ರಾಫಿಟ್ ಮಾಡ್ಕೋಬಹುದ್ರಿ ಮೇಡಮ್ ಅವ್ರು. ನಾ ಇಬ್ಬರಿಗೂ ಕೇಳ್ತೀನಿ ಈಗ, ಇದನ್ನ ಬಹಳಷ್ಟು ಮಂದಿ ಪಾಲಕರು ಕೇಳ್ತಿರ್ತಾರ, ಆ ಪಾಲಕರಿಗೆ ನೀವೇನ್ ಹೇಳ್ತೀರಿ, ನಿಮ್ ಮಕ್ಕಳು ವ್ಯಾಪಾರ ಮಾಡ್ತೀನಿ ಸ್ಟಾರ್ಟ್ಅಪ್ ಮಾಡ್ತೀನಿ ಅಂದ್ರೆ ಅವ್ರ ಹೆಂಗ್ ಸಹಕಾರ ಕೊಡ್ಬೇಕು, ಏನ್ ಹೇಳ್ತೀರಿ ನೀವು? ಸಹಕಾರ ಅಂದ್ರೆ ಮೇಡಮ್ ಇದ್ದಿದ್ರೊಳಗ ಅಂದ್ರೆ ಅವ್ರ ಒಬ್ಬೊಬ್ಬರದ ಎಲ್ಲರದು ಸೇಮ್ ಇರಂಗಿಲ್ಲ ಮೇಡಮ್, ಅವ್ರದ ಬ್ಯಾಕ್ಗ್ರೌಂಡ್ ಏನೈತಿ, ಅವ್ರ ಕಡೆ ಎಷ್ಟು ಇನ್ವೆಸ್ಟ್ ಮಾಡಬಹುದು ಅಂದ್ರೆ 1,00,000 ಮಾಡುವುದವ್ರಿ ಮೇಡಮ್. ಅಂದ್ರೆ ಸ್ಟಾರ್ಟ್ಅಪ್ಗಳ್ರಿ ಅವ್ರವ್ರದ್ದು ನೋಡ್ಕೊಂಡು ಸಿಚುವೇಶನ್ ನೋಡ್ಕೊಂಡ್ರಿ ಇದ್ದಿದ್ರಾಗ್ರಿ. ಈಗ ಅವ್ರ ಮಗ ರೀ ಏನೋ ದೊಡ್ಡದ ಮಾಡ್ತಾನೆ ಅಂತಿರ್ತಾನು, ಬಟ್ ಬ್ಯಾಕ್ ಸಪೋರ್ಟ್ ಇರೋಂಗಿಲ್ರಿ, ಅಂತವ್ರಿಗೆ ಏನ್ ಮಾಡಕ್ ಬರೋದಿಲ್ರಿ ಮೇಡಮ್ ಅಲ್ಲಿ. ಯಾಕಂದ್ರೆ ನಾವು ಮತ್ ಪೇರೆಂಟ್ಸ್ ನಲ್ಲಿ ಸಿಗಿಸ್ದಂಗ ಆಕತ್ರಿ. ಅದೇನೋ ಎಲ್ಲ ಇದ್ದೂ ಬ್ಯಾಡ ಬ್ಯಾಡ ಅಂತಿರ್ತಾರಲ್ರಿ ಮೇಡಮ್. ಅವ್ರಿಗೆ ಒಂದು ನಾವು ಹೇಳ್ಬೋದ್ರಿ, ಅವ್ರಿಗೆ ಬ್ಯಾಂಕ್ ಸಪೋರ್ಟ್ ಅಂದ್ರೆ ಹೊಲ ಬಾಳ ಇರ್ತೈತ್ರಿ, ಇನ್ಕಮ್ ಜಾಸ್ತಿ ಇರ್ತೈತ್ರಿ, ಅವ್ರ ಮಗ ಏನೋ ಬಿಸ್ನೆಸ್ ಮಾಡ್ಬೇಕಂತ ಇಂಟ್ರೆಸ್ಟ್ ಇರ್ತೈತ್ರಿ ಅವಂಗ, ಅವ್ರಿಗೆ ಅವ್ರ ಸಪೋರ್ಟ್ ಮಾಡಬಹುದ್ರಿ ಮೇಡಮ್. ಯಾವ ತರ ಅಂದ್ರೆ ಆಮೇಲೆ ದೊಡ್ಡದಾಗೆ ಶುರು ಮಾಡ್ಬೇಕಂತ ಏನು ಇರಂಗಿಲ್ಲ, ಸಣ್ಣ ಶುರು ಮಾಡಿದ್ರು ಅದ ಮುಂದೆ ಬೆಳೆದು ದೊಡ್ಡ ಕಂಪನಿ. ನಾವು ಕೆಲವು ಸಕ್ಸಸ್ ಸ್ಟೋರೀಸ್ ಅಂದ್ರೆ ಯಶೋಗಾಥೆಗಳನ್ನ ಕೇಳಿದಾಗ ಗೊತ್ತಾಗ್ತದೆ, ಬಹಳ ಸಣ್ಣದಾಗಿ ಶುರು ಮಾಡಿದಂತಹ ಕಂಪನಿಗಳು ಬಹಳ ದೊಡ್ಡ ಮಟ್ಟದೊಳಗ ಬೆಳೆದವ. ಈಗ ಧೀರುಭಾಯಿ ಅಂಬಾನಿ ಅವರು ಪೆಟ್ರೋಲ್ ಹಾಕ್ತಿದ್ರಂತ ಪೆಟ್ರೋಲ್ ಪಂಪ್ನಾಗ, ಅವ್ರು ತಮ್ಮ ತಲೆ ಉಪಯೋಗ ಮಾಡಿಕೊಂಡು ಯಾವ ಮಟ್ಟಕ್ಕೆ ಬೆಳೆದ್ರು ಎಲ್ಲಾರ್ಗು ಗೊತ್ತು. ಆಮೇಲೆ ಮೇಡಮ್ ಇನ್ನೊಂದು ಜಾಸ್ತಿ ಕ್ಲಿಕ್ ಆಗಿದ್ದು ಅಂತವ್ರಿ ಮೇಡಮ್ ಇಲ್ಲಿ, ಹೀಗೆ ಪಟಕನ ಎಲ್ಲ ತೊಗೊಂಡು ದೊಡ್ಡ ಇನ್ವೆಸ್ಟ್ಮೆಂಟ್ ಮಾಡಿ ಮಾರ್ಕೆಟ್ ಬಗ್ಗೆ ಐಡಿಯಾ ಇರಂಗಿಲ್ಲ, ನಾ ಅಮೌಂಟ್ ಪಡಕನ ತಗೋಬೇಕು, 2 ವರ್ಷ ಆದ್ಮೇಲೆ ನಂಗೆ ಲಾಭ ಬೇಕು, ಹಂಗ ಯಾರು ಮಾಡಿರ್ತಾರಲ್ಲ ಯಾವ ಸಕ್ಸಸ್ಫುಲ್ ಆಗಂಗಿಲ್ಲ, ಸದುದ್ದೇಶ ಇರಬೇಕು, ಪರಿಶ್ರಮ ಪಡಬೇಕು. ಆಮೇಲೆ ಸ್ಲೋ ಆಗಿನ ಹೋದ್ರು ಕಂಟಿನ್ಯೂಸ್ ಕನ್ಸಿಸ್ಟೆನ್ಸಿ ಇರ್ಬೇಕು, ನಾವು ಯಾವತ್ತು ಬಿಡಕ್ ಹೋಗ್ಬಾರ್ದು, ಡೈಲಿ ವರ್ಕ್ ಮಾಡ್ಬೇಕು ಅದ್ರ ಬಗ್ಗೆ. ಆಮೇಲೆ ಅದನ್ನ ನೀವು ಕ್ವಶನ್ ಕೇಳ್ಬೇಕಾದ್ರೆ ಯಾರೋ ಪೇರೆಂಟ್ಸ್ ಇದ್ರೆ ಯಾರು ಅದನ್ನ ಹುಡುಗರ್ದ ಅವ್ರದ ಆಸಕ್ತಿ ಏನೈತಿ, ಆಮೇಲೆ ಅವ್ರದ ರಿಸ್ಕ್ ಟೇಕಿಂಗ್ ಎಬಿಲಿಟಿ ಏನೈತಿ. ಫಾರ್ ಎಕ್ಸಾಂಪಲ್ ಎಲ್ಲಾರ್ದು ಬೇರೆ ಬೇರೆ ರೀತಿಯಾಗಿ ರಿಸ್ಕ್ ಟೇಕಿಂಗ್. ಈಗ ನಮಗ ನಮ್ದ ರಿಸ್ಕ್ ಹೆಂಗಿರತ್ತೆ ಅಂದ್ರೆ ನಾವು ನಮ್ದು ಇವತ್ತಿಂದ ಆದ್ರೆ ನಮ್ಗೆ ಒಟ್ಟು ಜೀವ ಆದ್ರೂ ನಡೀತಿ, ನಾವು ಮತ್ತೆ ನೀವು ಹೋಗ್ತೀರಿ, ನಿಮ್ಗೆ ಶಿಕ್ಷಣ ಅದ, ನೀವು ಎದ್ ನಿಲ್ತೀರಿ, ಎದ್ ನಿಂತ ಅದ್ರ ರಿಸ್ಕ್ ಟೇಕಿಂಗ್ ಎಬಿಲಿಟಿ ಇರ್ಬೇಕು. ಆಮೇಲೆ ಅವ್ರದ್ದು ಒಂದು ಆಸಕ್ತಿ ಇರುತ್ತೆ, ಒಬ್ಬೊಬ್ಬರಿಗೆ ಟೀಚರ್ ಆಗ್ಬೇಕಂತ ಇರುತ್ತೆ, ಒಬ್ಬೊಬ್ಬರಿಗೆ ಏನೋ ಬೇರೆದ ಗವರ್ಮೆಂಟ್ ಎಂಪ್ಲಾಯ್ ಆಗ್ಬೇಕಂತ ಇರುತ್ತೆ. ಅವ್ರು ಯಾವ್ದು ನಾವು ಕೇಳ ಮೇಲೆ ಕೇಳಂತ ಇಲ್ಲ, ಅವ್ರವ್ರದ್ದು ಆಸಕ್ತಿ ಏನಿರುತ್ತೆ ಅದನ್ನ ನೋಡ್ಬೇಕು. ಆಮೇಲೆ ಬಿಸ್ನೆಸ್ ಇಸ್ ಒನ್ ಆಫ್ ದ ಬೆಸ್ಟ್ ಅಪರ್ಚುನಿಟಿ, ಎಲ್ಲಕ್ಕಿಂತ ಬೆಟರ್ ಅಪರ್ಚುನಿಟಿ. ನಿಮ್ ಮಾಲಕರು ನೀವ, ಯಾರು ಬಾಸ್ ಇಲ್ಲ, ನಿಮ್ ಬಾಸ್. ಆಮೇಲೆ ಅಂದ್ರೆ ನಾವು ನೈಟ್ 12 o'clock ತನ ಕೆಲಸ ಮಾಡಬಹುದು ರೀ ಮೇಡಮ್. ಖುಷಿನೂ ಇರ್ತದೆ, ಖುಷಿ ಅಲ್ರಿ ಮೇಡಮ್, ಅದೊಂಥರ ಗೇಮ್ ಇದ್ದಂಗ ರೀ ಮೇಡಮ್. ಕಷ್ಟ ಇರತ್ತೆ, ಖುಷಿ ಇರುತ್ತೆ. ಒನ್ ಟೈಮ್ ಫುಲ್ ರಿಸ್ಕ್ ಬಂದಿರತೈತಿ ರೀ, ಒನ್ ಟೈಮ್ ಫುಲ್ ಎಕ್ಸೈಟ್ ಆಗಿರ್ತೇವೆ ರೀ ಮೇಡಮ್. ಅಂದ್ರೆ ಎಂಜಾಯ್ ಮಾಡಬಹುದು ರೀ ಮೇಡಮ್ ಆ ಫೀಲ್ಡ್ ಒಳಗಡೆ. ಅಂದ್ರೆ ನಾವು ಇಲ್ಲಿ ಒನ್ ಇಯರ್ ಇಲ್ಲಿ ನಾವು ಇಲ್ಲಿ ಏನು ಇಲ್ಲಿ ಕೆಲಸಕ್ಕೆ ಹೋಗಿ ಏನು ಪೇಮೆಂಟ್ ಸ್ಯಾಲರಿ ಟೈಪ್ ತಗೊಂಡು ಸೇವಿಂಗ್ಸ್ ಮಾಡ್ತೇವಲ್ರಿ, ಅದನ್ನ ನಾವು ಇಲ್ಲಿ ಒಂದ್ ಮಂತ್ ಒಳಗೂ ಜನರೇಟ್ ಮಾಡಬಹುದು ರೀ ಮೇಡಮ್ ಈ ಬಿಸ್ನೆಸ್ ಫೀಲ್ಡ್ ಒಳಗ್ರಿ. ಬಟ್ ಪೇಷನ್ಸ್ ಬೇಕ್ರಿ ಮೇಡಮ್, ತಾಳ್ಮೆ ಬೇಕು ಅಂತ. ಬಹಳ ಜನ ಬೇಗನ ಪೇಷನ್ಸ್ ಕೊಡ್ಕೊಂಡ್ಬಿಡ್ತಾರೆ, ಒಂದ್ ವರ್ಷ ಎರಡು ವರ್ಷ. ಈಗ ಟೂ ತ್ರೀ ಇಯರ್ಸ್ ನಾವು ಹಂಗಾಗೈತ್ರಿ ಮೇಡಮ್ ಪ್ರೆಸೆಂಟ್ ಇದ್ದಿದ್ ಹೇಳ್ಬೇಕಂದ್ರೆ. ಈಗ ಗೆಲುವು ಕಾಣ್ತಾ ಇದ್ದೀರಿ ನೀವು, ಈಗ ಸದ್ಯಕ್ಕೆ ಸ್ಟಾರ್ಟ್ ಆಗೈತೆ ಸ್ವಲ್ಪ ನಮ್ಮ ಟ್ರಾಕ್ಷನ್. ಮತ್ತ ಮಹಾವೀರ್ ಮತ್ತು ಕರಣ್, ನಿಮ್ಮ ಏನು ಕೂಡೋ ಪ್ರೀಮಿಯಂ ಫೀಡ್ಸ್ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಅಭಿವೃದ್ಧಿ ಹೊಂದ್ಲಿ, ನೀವು ಬಹಳಷ್ಟು ಜನರಿಗೆ ಕೆಲಸ ಕೊಡ್ಲಿ, ನಮ್ಮ ಸಮಾಜಕ್ಕೆ ನಮ್ಮ ದೇಶಕ್ಕೆ ನೀವು ಮಾದರಿ ಆಗ್ಲಿ ಅಂತ ನಾನು ನಮ್ಮ ಆಕಾಶವಾಣಿ ಧಾರವಾಡ ಕೇಂದ್ರದ ಪರವಾಗಿ ಹಾರೈಸ್ತೀನಿ. ಧನ್ಯವಾದಗಳು ನಿಮ್ಮಿಬ್ಬರಿಗೂ. ಧನ್ಯವಾದ ಮೇಡಮ್. ಇದುವರೆಗೆ ಉದಯೋನ್ಮುಖ ಯುವ ಕೃಷಿ ಉದ್ಯಮಿಗಳಾದ ಮಹಾವೀರ್ ಧರಪ್ನವರ ಹಾಗೂ ಕರಣ ದಂಡಿನ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಮಾಲಾ ಸಾಂಬ್ರಾಣಿ. ಈಗ ಜನಪದ ಸಂಗೀತ, ಬಸಲಿಂಗಯ್ಯ ಹಿರೇಮಠ ಅವರಿಂದ ಏಕತಾರಿ ಪದಗಳು. ಬಿಡುಬಾಹೆದೋಳು ಡಂಬವ ಮಾನಸದು ಎಡಬಿಡದಿರು ಶಂಭುವ, ಬಿಡುಬಾಹೆದೋಳು ಡಂಬವ ಮಾನಸದು ಎಡಬಿಡದಿರು ಶಂಭುವ, ಒಡಲೋಳು ವಂಚಿಸಿ ಹೊರಗೆಣಿ ಕೀರ್ತಿಯ ಪಡೆದರೆ ಶಿವನಿನಗೆ ಒಲಿಯುವನೇ, ಬಿಡುಬಾಹೆದೋಳು ಡಂಬವ ಮಾನಸದು ಎಡಬಿಡದಿರು ಶಂಭುವ, ಜನ ಮೆಚ್ಚಿ ನಡಕೊಂಡ ರೇನುಂಟು ಲೋಕದಿ ಮನ ಮೆಚ್ಚಿ ನಡಕೊಂಬುದೇ ಚಂದವೋ, ಜನ ಮೆಚ್ಚಿ ನಡಕೊಂಡ ರೇನುಂಟು ಲೋಕದಿ ಮನ ಮೆಚ್ಚಿ ನಡಕೊಂಬುದೇ ಚಂದವೋ, ಜನರೇನು ಬಲ್ಲರು ಒಳಗಾಗೋ ಕೃತ್ಯವಾ, ಜನರೇನು ಬಲ್ಲರು ಒಳಗಾಗೋ ಕೃತ್ಯವಾ, ಮನವರಿಯದ ಕಳ್ಳತನವಿಲ್ಲ ಮರುಳ, ಬಿಡುಬಾಹೆದೋಳು ಡಂಬವ ಮಾನಸದು ಎಡಬಿಡದಿರು ಶಂಭುವ, ಜನರು ಮೆಚ್ಚುತ್ತೆ ನಿನ್ನ ಕೈಲಾಸ ಕೊಯ್ಯವರೇ, ಜನರು ಮೆಚ್ಚುತ್ತೆ ನಿನ್ನ ಕೈಲಾಸ ಕೊಯ್ಯವರೇ, ಜನ ಮೆಚ್ಚಿದರೆ ಶಿವ ಬಿಡುತ್ತಿಹನೇ, ಜನರಲ್ಲಿ ನಿಲ್ಲಲು ದೊಡ್ಡಾತ ನಿಲ್ದರೆ, ಜನರಲ್ಲಿ ನಿಲ್ಲಲು ದೊಡ್ಡಾತ ನಿಲ್ದರೆ, ಚಿನ್ಮಯ ಶಿವತಾ ಎಲ್ಲ ಅರಿವ ಮರುಳ, ಬಿಡುಬಾಹೆದೋಳು ಡಂಬವ ಮಾನಸದು ಎಡಬಿಡದಿರು ಶಂಭುವ, ಆ ಮನದೊಳು ಶಿವತಾನು ಮನೆ ಮಾಡಿಕೊಂಡಿಯ, ಮನದೊಳು ಶಿವತಾನು ಮನೆ ಮಾಡಿಕೊಂಡಿಯ, ಮನ ಮೆಚ್ಚಿ ನಡೆದರೆ ಶಿವ ಮೆಚ್ಚುವ, ಮನ ಮೆಚ್ಚಿ ನಡೆದರೆ ಶಿವ ಮೆಚ್ಚುವ, ಮನ ಕಂಜಿ ನಡೆಯದೆ ಜನ ಕಂಜಿ ನಡೆದರೆ, ಮನ ಕಂಜಿ ನಡೆಯದೆ ಜನ ಕಂಜಿ ನಡೆದರೆ, ಮನದಾನ ಗುರು ಸಿದ್ಧ ಮರೆಯಾಗುವ ಮರುಳ, ಬಿಡುಬಾಹೆದೋಳು ಡಂಬವ ಮಾನಸದು ಎಡಬಿಡದಿರು ಶಂಭುವ, ಒಡಲೋಳು ವಂಚಿಸಿ ಹೊರಗೆಣಿ ಕೀರ್ತಿಯ, ಒಡಲೋಳು ವಂಚಿಸಿ ಹೊರಗೆಣಿ ಕೀರ್ತಿಯ ಪಡೆದರೆ ಶಿವನಿನಗೆ ಒಲಿಯುವನೇ ಬಿಡು ಬಾಯೆದುಳು ದಂಬವ ಮಾನಸದು ಎಡಬಿಡದಿರು ಶಂಭುವ ಮಾನಸದು ಎಡಬಿಡದಿರು ಶಂಭುವ ಮಾನಸದು ಎಡಬಿಡದಿರು ಶಂಭುವ ಸಣ್ಣ ಹುಡುಗಿ ನಿನ್ನ ಸಣ್ಣ ಹುಡುಗಿ ನಿನ್ನ ಬಣ್ಣಿಸಲಾಳ ಮುಣ್ಣ ಸಣ್ಣ ಹುಡುಗಿ ನಿನ್ನ ಅಣಿದ ಜಾಲಕ್ಕೆ ನಿಲ್ಲ ಅಣಿದ ಜಾಲಕ್ಕೆ ನಿನ್ನ ಬೆನ್ನು ಹತ್ತಿ ಮೂಣಿ ಜನ ನುಣ್ಣಗ ಸುರದಾನವರು ಮನುಜರು ಚನ್ನ ಚಲ್ವಿಕೆಗೆ ಸೋತು ಅರಣ್ಯದಿ ರನ್ನ ಸಿದ್ಧ ಋಷಿಗಳನ್ನು ಕೆಣಕಿ ಬಲು ಕಣ್ಣ ಸಣ್ಣೆ ಮಾಡಿ ಕಾಮ ಪಾಶದೊಳು ಮಣ್ಣು ಗೂಡಿಸಿದೆ ಮಾಯ ಬಿಡು ಸಣ್ಣ ಹುಡಗಿ ನಿನ್ನ ಸಣ್ಣ ಹುಡಗಿ ನಿನ್ನ ಬಣ್ಣಿಸಲಾಳ ಮುಣ್ಣ ಸಣ್ಣ ಹುಡಗಿ ನಿನ್ನ ಮೊದಲಿಗೆ ಶಿವನೋಳು ಮುದದಿ ಮೋಹಿಸಿದವಳು ಕದನ ಹಚ್ಚಿ ಲಂಕಾಪುರ ಸುಡಸಿದೆ ಇದನ್ನ ತಿಳಿದು ಸುಗ್ರೀವನ ಮಡದಿಗೆ ನದರಿಟ್ಟು ವಾಲಿಯನ ಹೊರಸಿದೆ ಹೌದಾ ಒದಗಿ ಬೇಗ ಬ್ರಹ್ಮನ ಸಿರ ಕಳಿಸಿದೆ ಇದನ್ನ ಕೇಳಿ ನಮ್ಮ ಹೆದರಿಕೆ ಬರುತ್ತಿದೆ ಎದುರಿಗೆ ಬರದಿರೋ ಪರಮ ಸುಂದರಿಯೇ ಸಣ್ಣ ಹುಡಗಿ ನಿನ್ನ ಸಣ್ಣ ಹುಡಗಿ ನಿನ್ನ ಬಣ್ಣಿಸಲಾಳ ಮುನ್ನ ಸಣ್ಣ ಹುಡಗಿ ನಿನ್ನ ಆರು ಕರಿ ಕಾಣೆ ನಿನಗ ನಾರಿಮಾನಿಯರೊಳಗ ಆರು ಸರಿ ಕಾಣೆ ನಿನಗ ನಾರಿಮಾನಿಯರೊಳಗ ಮೀರಿದ ಯಾರವಿದು ಮೂರು ಲೋಕ ನಿನ್ನ ಕೆಳಗ ದ್ವಾರಕ ನಗರವ ನೀರೊಳು ಮುಳುಗಿಸಿ ನಾರಾಯಣ ನದಿ ಮೆಟ್ಟಿ ಕುಳಿತ ಸಖಿ ದಾರುಣಿಪತಿ ಪಾಂಡವರ ಜೂಜಿನಲ್ಲಿ ಸೋಲಿಸಿ ಅಡವಿ ಗಟ್ಟಿಸಿದಿ ನಿನ್ನ ಗುಣ ಸಾರಲೇನು ಶಿಶುನಾಳ ದೀಶನೊಳು ತೋರದಿರು ಬಡಿವಾರ ಬಜಾರಿ ಸಣ್ಣ ಹುಡಗಿ ನಿನ್ನ ಸಣ್ಣ ಹುಡಗಿ ನಿನ್ನ ಬಣ್ಣಿಸಲಾಳ ಮುನ್ನ ಸಣ್ಣ ಹುಡಗಿ ನಿನ್ನ ಮೊದಲಿಗೆ ಶಿವನೋಳು ಮುದದಿ ಮೋಹಿಸಿದವಳು ಕದನ ಹಚ್ಚಿ ಲಂಕಾಪುರ ಸುಡಸಿದೆ ಇದನ್ನ ತಿಳಿದು ಸುಗ್ರೀವನ ಮಡದಿಗೆ ನದರಿಟ್ಟು ವಾಲಿಯನ ಹೊಡೆಸಿದೆ ಒದಗಿ ಬೇಗ ಬ್ರಹ್ಮನ ಶಿರ ಕಳಿಸಿದೆ ಇದನ್ನ ಕೇಳಿ ನಮಗೆ ಹೆದರಿಕೆ ಬರುತ್ತಿದೆ ಎದುರಿಗೆ ಬರದಿರೋ ಪರಮ ಸುಂದರಿಯೇ ಸಣ್ಣ ಹುಡಗಿ ನಿನ್ನ ಸಣ್ಣ ಹುಡಗಿ ನಿನ್ನ ಬಣ್ಣಿಸಲಾಳ ಮುನ್ನ ಸಣ್ಣ ಹುಡಗಿ ನಿನ್ನ ಸಣ್ಣ ಹುಡಗಿ ನಿನ್ನ ಜಲ್ದಿ ನೋಡಿಕೋ ತಮ್ಮ ಬಂದದ್ಯಾವಲ್ಲೇ ಜಲ್ದಿ ನೋಡಿಕೋ ತಮ್ಮ ಬಂದದ್ಯಾವಲ್ಲೇ ಮುಂದ ಹೋಗೋದ್ಯಾವಲ್ಲೇ ಇಂದು ನಿಮ್ಮ ಸತಿ ಸುತರ ಭ್ರಾಂತಿಯಲ್ಲಿ ಮುಕ್ತನಾಗೋದ್ಯಾವಲ್ಲಿ ಮುಕ್ತನಾಗೋದ್ಯಾವಲ್ಲಿ ಜಲ್ದಿ ನೋಡಿಕೋ ತಮ್ಮ ಬಂದದ್ಯಾವಲ್ಲೇ ಜಲ್ದಿ ನೋಡಿಕೋ ತಮ್ಮ ಬಂದದ್ಯಾವಲ್ಲೇ ಮುಂದೆ ಹೋಗೋದ್ಯಾವಲ್ಲೇ ಇಂದು ನಿಮ್ಮ ಸತಿ ಸುತರ ಭ್ರಾಂತಿಯಲ್ಲಿ ಮುಕ್ತನಾಗೋದ್ಯಾವಲ್ಲಿ ಮುಕ್ತನಾಗೋದ್ಯಾವಲ್ಲಿ ಹಿಂದಕ್ಕ ಎಷ್ಟೋ ಜನ್ಮ ತಿರುಗಿ ಬಂದೆ ಎಷ್ಟೋ ಜನ್ಮ ತಿರುಗಿ ಬಂದೆ ಅಲ್ಲಿಂದೇನೇನು ತಂದೆ ನ ಸರ ಜನ್ಮದೋಳು ಸುಖ ಇಟ್ಟೆ ನಂದಿ ದಾನ ಕೊಟ್ಟೆ ನಂದಿ ನರ ಜನ್ಮದೋಳು ಸುಖ ಬಿಟ್ಟೆ ನಂದಿ ದಾನ ಕೊಟ್ಟೆ ನಂದಿ ಜಲ್ದಿ ನೋಡಿಕೋ ತಮ್ಮ ಬಂದದ್ಯಾವಲ್ಲೇ ಜಲ್ದಿ ನೋಡಿಕೋ ತಮ್ಮ ಬಂದದ್ಯಾವಲ್ಲೇ ಮುಂದೆ ಹೋಗೋದ್ಯಾವಲ್ಲೇ ಹಿಂದು ನಿಮ್ಮ ಸತಿ ಸುತರ ಭ್ರಾಂತಿಯಲ್ಲಿ ಮುಕ್ತನಾಗೋದ್ಯಾವಲ್ಲಿ ಮುಕ್ತನಾಗೋದ್ಯಾವಲ್ಲಿ ಉಂಡದ್ದುಟ್ಟದ್ದೆಲ್ಲ ನಿನ್ನ ಹೊಟ್ಟಿಗಾದಿತೋ ಉಂಡದ್ದುಟ್ಟದ್ದೆಲ್ಲ ನಿನ್ನ ಹೊಟ್ಟಿಗಾದಿತೋ ಇದ್ದದ್ದಿಲ್ಲೇ ಉಳದೀತೋ ದಾನ ಕೊಟ್ಟರೆ ನಿನ್ನ ಹೊಟ್ಟಿಗಾದೀತು ಹಾದಿ ಬುತ್ತಿಗಾದೀತು ದಾನ ಕೊಟ್ಟರೆ ನಿನ್ನ ಹೊಟ್ಟಿಗಾದೀತು